ತವ ಕಥಾಮೃತಂ ತಪ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾ ಜನಾ. ಸಂಕೀರ್ತನೆ ಮುಗಿದಿದೆ. ಪರಮಹಂಸರಿಗೆ ಬಹಳ ಆನಂದವಾಗಿಬಿಟ್ಟಿದೆ. ನರೇಂದ್ರ ಹಾಡುವುದರಲ್ಲೂ ಬಾಜಿಸುವುದರಲ್ಲೂ ಬಹಳ ನಿಪುಣ ಅನ್ನೋದನ್ನ ಶ್ರೀರಾಮಕೃಷ್ಣರು ಮತ್ತೆ ಮತ್ತೆ ಹೇಳ್ತಾ ಇದ್ದದ್ದುಂಟು. ಸರ್ವವಿಧದಿಂದಲೂ ಕೂಡ ಸ್ಫೂರ್ತಿಯನ್ನು ನೀಡ್ತಾ ಇದ್ದಾನೆ ಶ್ರೀರಾಮಕೃಷ್ಣರಿಗೆ. ಇವತ್ತು ರಭಸದಿಂದ ಭಕ್ತಿ ಉತ್ಸಾಹದಿಂದ ಸಂಕೀರ್ತನೆ ಮಾಡಿ ಮುಗಿದ ಬಳಿಕವೇ ಶ್ರೀರಾಮಕೃಷ್ಣರಿಗೆ ಭಾವನೆಯನ್ನ ತಡೆದು ಹೇಳಿದು ಇಡುವುದಕ್ಕೆ ಸಾಧ್ಯವಾಗಲಿಲ್ಲ. ಆದ್ರಿಂದ ನರೇಂದ್ರನನ್ನ ಅಪ್ಪಿಕೊಂಡ್ರು, ಬಹಳ ಹೊತ್ತು ಅಪ್ಪಿಕೊಂಡು ಆಲಿಂಗನೆ ಮಾಡಿಕೊಂಡು ಹೇಳ್ತಾ ಇದ್ದಾರೆ, ನೀನು ಇಂದು ನಮ್ಮನ್ನ ಎಷ್ಟೊಂದು ಆನಂದ ಪಡಿಸಿಬಿಟ್ಟೆ, ಎಷ್ಟೊಂದು ಆನಂದ ಪಡಿಸಿಬಿಟ್ಟೆ ಅಂತ. ಇಂದು ಪರಮಾಂಸರ ಹೃದಯದಲ್ಲಿ ಪ್ರೇಮದ ಬುಗ್ಗೆ ಸುಮ್ಮನೆ ಉಕ್ಕುತ್ತಿದೆ. ಮಾಸ್ಟರ್ ಮಾಷೆಯ ಬರೀತಾನೆ, ಇಂದು ಪರಮಹಂಸರ ಹೃದಯದಲ್ಲಿ ಪ್ರೇಮದ ಬುಗ್ಗೆ ಸುಮ್ಮನೆ ಉಕ್ಕುತ್ತಿದೆ. ಆಗಲೇ ರಾತ್ರಿ 8 ಗಂಟೆ ಆಗಿಬಿಟ್ಟಿದೆ, ಆದರೂ ಅವರು ಪ್ರೇಮೋನ್ಮತ್ತರಾಗಿ ಏಕಾಕಿಯಾಗಿ ಉತ್ತರ ವರಾಂಡದಲ್ಲಿ ತಿರುಗಾಡ್ತಾ ಇದ್ದಾರೆ. ಆಗಾಗ ಭಗವತಿಯೊಡನೆ ಏನೇನೋ ಮಾತನಾಡಿಕೊಳ್ಳುತ್ತಿದ್ದಾರೆ, ಇದ್ದಕ್ಕಿದ್ದ ಹಾಗೆ ಆವೇಶಗೊಂಡು ಹೇಳ್ತಿದ್ದಾರೆ, ನೀನು ನನಗೇನು ಮಾಡಬಲ್ಲೆ, ನೀನು ನನಗೇನು ಮಾಡಬಲ್ಲೆ ಅಂತ. ಈ ಮಾತಿನ ಅರ್ಥ ಏನಿರಬಹುದು? ಮಾಸ್ಟರ್ ಮಹಾಶಯನೇ ಭಾವಿಸಿ ಬರಿತಾ ಇದ್ದಾನೆ, ಭಗವತಿ ಯಾರ ಸಹಾಯಕಳಾಗಿ ಇದ್ದಳೋ ಆತನನ್ನ ಮಾಯೆ ಏನ್ ತಾನೇ ಮಾಡಬಲ್ಲದು ಅನ್ನೋದಾಗಿ ಪರಮಹಂಸರು ಸೂಚಿಸ್ತಾ ಇದ್ದಾರೇನು? ಇದು ಮಾಸ್ಟರ್ ಮಹಾಶಯ ಆ ಮಾತನ್ನು ಹೇಳದೆ ಹೋಗಿದ್ರೆ, ನೀನು ನನಗೇನು ತಾನೇ ಮಾಡಬಲ್ಲೆ ಅಂತ ಅಷ್ಟಕ್ಕೆ ಬರೆದು ನಿಲ್ಲಿಸಿಬಿಟ್ಟಿದ್ರೆ ನಾವು ಆಲೋಚನೆ ಮಾಡೋದಕ್ಕೆ ಕಷ್ಟವೇ ಆಗ್ತಾ ಇತ್ತು. ಆದರೆ ಮಾಸ್ಟರ್ ಮಹಾಶಯ ತನ್ನ ಭಾವನೆಯನ್ನು ಇಲ್ಲಿಟ್ಟಿದ್ದಾನೆ, ಭಗವತಿ ಯಾರ ಸಹಾಯಿಗಳಾಗಿದ್ದಳೋ ಆತನನ್ನು ಮಾಯೆ ಏನು ತಾನೆ ಮಾಡಬಲ್ಲದು ಅನ್ನೋದಾಗಿ ಪರಮಹಂಸರು ಸೂಚಿಸ್ತಾ ಇದ್ದಾರೇನು ಅನ್ನುವ ಮಾತನ್ನ ಆತ ಭಾವಿಸಿ ಹೇಳ್ತಾ ಇದ್ದಾನೆ. ಆತ ಭಾವಿಸೋದಕ್ಕೆ ಕಾರಣವಿದೆ, ಆತ ಭಾವಿಸಿದ್ದು ಸರಿಯಾಗಿಯೂ ಇರುತ್ತದೆ. ಯಾತಕ್ಕೆ ಅಂತ ಹೇಳಿದ್ರೆ, ಶ್ರೀರಾಮಕೃಷ್ಣರೊಂದಿಗೆ ನೆರಳಿನಂತೆ ಇರೋದಕ್ಕೆ ಪ್ರಯತ್ನಪಟ್ಟವನು. ಶ್ರೀರಾಮಕೃಷ್ಣರ ಎಲ್ಲ ಚಲನವಲನಗಳನ್ನ, ಭಾವನೆಗಳನ್ನ, ಮಾತುಗಳನ್ನ ಕೇಳಿ ಕೇಳಿ ಕೇಳಿ ಯಾವ ಮಾತು ಎಲ್ಲಿಗೆ ಸೇರುತ್ತದೆ ಅಂತ ಅನ್ನೋದನ್ನೆಲ್ಲ ಅವನು ತಿಳಿದವನು. ಆದ್ರಿಂದ ಇಲ್ಲಿ ಹೇಳ್ತಾ ಇದ್ದಾನೆ, ಮಾಯೆ ಅಂತವರಿಗೆ ಏನು ತಾನೇ ಮಾಡಬಲ್ಲದು ಅಂತ. ಭಗವಂತ ನಮ್ಮ ಸಹಾಯಕ್ಕೆ ದೊರೆತಾಗ ಮಾತ್ರವೇ ಎಲ್ಲ ಮಾಯಾ ಭಾಷೆಗಳಿಂದ ನಾವು ಕತ್ತರಿಸಿಕೊಳ್ಳಬಹುದಾಗತ್ತೆ. ಮಾಯೆ ಎಷ್ಟೇ ತನ್ನ ಭುವನ ಮೋಹಿನಿ ಮುಖವಾಡದಿಂದ ನಮ್ಮೆದುರುಗಡೆ ಬಂದು ನಿಂತರೂ ಕೂಡ ನಾವು ಆ ಪ್ರಲೋಭನೆಗೆ ವಶವಾಗುವುದಿಲ್ಲ. ಲಂಚ ಹಣಕ್ಕೆ ಸಂಬಂಧಪಟ್ಟಂತಹದ್ದು, ಲಂಚ ಕಾಮಿನಿಗೆ ಸಂಬಂಧಪಟ್ಟಂತಹದ್ದು, ಗಂಡಸು ಹೆಣ್ಣಿಗೆ, ಹೆಂಗಸು ಗಂಡಿಗೆ ಒಲಿಯತಕ್ಕಂಥದ್ದು, ಆಕರ್ಷಿತಲಾಗತಕ್ಕಂಥದ್ದು, ಇದೆಲ್ಲ ಬಹಳ ತೀವ್ರವಾದಂತಹ ಮಾಯೆ, ಕಾಮಕಾಂಚನವೇ ಮಾಯೆ. ಆದರೆ ವಿವೇಕ ಅಂತ ಹೇಳ್ತಕ್ಕಂಥ ಅದು ಯಾರಿಗೆ ಜಾಗೃತವಾಗಿರುತ್ತೋ, ಯಾರನ್ನ ಭಗವಂತ ತನ್ನ ಸ್ವಹಸ್ತದಿಂದ ಹಿಡಿದು ಕಾಪಾಡ್ತಾ ಇದ್ದಾನೋ ಅಂಥವನ ವಿಷಯದಲ್ಲಿ ಈ ಮಾಯೆ ಏನೂ ಮಾಡಲಾರದು. ಪರಿಚಿತನ ಮನೆಗೆ ಹೋದಾಗ ಮೊದಲು ನಮ್ಮನ್ನ ಸ್ವಾಗತಿಸೋದು ಅವನ ಮನೆಯ ಅಲ್ಸೇಷನ್ ನಾಯಿ. ನಾವು ಎಷ್ಟೇ ಪರಿಚಿತರಾದರೂ ಕೂಡ ಆ ನಾಯಿ ಬೊಗಳೋದು ಬಿಡೋದಿಲ್ಲ. ಯಜಮಾನ ಬೇರೆ, ನೀನ್ ಯಾಕೆ ಬಂದೆ ಇಲ್ಲಿ, ಮೊದಲು ಕಾರಣ ಕೊಡು. ಆ ನಾಯಿ ಮೊದಲೇ ನಾಯಿ ಸಾಲದಿಕ್ಕೆ ಅಲ್ಸೇಷನ್. ನಾವು ತಮಾಷೆ ಮಾಡೋ ಹಾಗಿಲ್ಲ, ಲೊಚ್ಚಗುಟ್ಟಿದ್ರು ಅದು ಕೇಳುವಂತಹದ್ದಲ್ಲ. ಅದಕ್ಕೇನು ಮಾಡಬೇಕು? ಶ್ರೀರಾಮಕೃಷ್ಣ ಹೇಳ್ತಾರೆ, ಗೋಪಾಲ ಏನ್ ಮಾಡ್ತಾ ಇದೆಯೋ, ಬಾರೋ ಬೇಗ, ನಾನು ಬಂದಿದ್ದೀನಿ ಅಂತ ಗಟ್ಟಿಯಾಗಿ ಕರಿಬೇಕು. ಹೊಸಬರೇನಾದರೂ ಹೋದ್ರೆ, ಓ ಯಜಮಾನ್ರೇ ಬನ್ನಿ ಇಲ್ಲಿ ಅಂತ ಗಟ್ಟಿಯಾಗಿ ಕರಿಬೇಕು. ಯಜಮಾನ ಯಾವಾಗ ಹೊರಗೆ ಬಂದನೋ ಬಾಗಿ ತರ್ಕೊಂಡು, ಆಗ ಆತ ತನ್ನ ನಾಯಿಯನ್ನ ಸಮಾಧಾನ ಪಡಿಸ್ತಾನೆ. ನಾಯಿ ಸುಮ್ಮನಾಗ್ಬಿಡ್ತದೆ, ಓ ನಮ್ಮ ಯಜಮಾನರ ಸ್ನೇಹಿತರು ಅಂತ ತಿಳಿದು ಸುಮ್ಮನಾಗ್ಬಿಡ್ತದೆ. ಈ ಉದಾಹರಣೆಯನ್ನು ಕೊಡ್ತಾರೆ ಶ್ರೀರಾಮಕೃಷ್ಣರು ಈ ಮಾಯೆಗೆ. ಮಾಯೆ ಭಗವಂತನ ನಾಯಿ. ನಾವು ನಮ್ಮ ಸ್ನೇಹಿತನೋ ಅಥವಾ ಮನೆ ಯಜಮಾನರು ಆದಂತಹ ಆ ಭಗವಂತನನ್ನ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಯಾವಾಗ ಸಮಯ ಸಿಗ್ತೋ, ಯಾವಾಗ ಮನಸ್ಸಾಗುತ್ತೋ ಆವಾಗ ಅವನ ಸ್ಮರಣೆ ಮಾಡಿ ಅವನನ್ನು ಗಟ್ಟಿಯಾಗಿ ಕರೀತು ಅಂತ ಹೇಳಿದ್ರೆ ಈ ಮಾಯೆ ಏನು ತಾನೇ ಮಾಡಬಲ್ಲದು ಅಂತನ್ನೋದು ತಾತ್ಪರ್ಯ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಮಾಯೆಯನ್ನು ದಾಟುವಂತಹ ಕಾರ್ಯ ಸುಲಭ ಅಲ್ಲ, ಆದರೆ ಯಾರು ನನಗೆ ಶರಣಾಗಿದ್ದಾರೋ ಅವರು ನನ್ನ ಕೃಪೆಯಿಂದ ಈ ಮಾಯೆಯ ಒಂದು ದೊಡ್ಡ ಸಾಗರದಿಂದ ಪಾರಾಗುತ್ತಾರೆ ಅಂತಂದ್ಬಿಟ್ಟದ್ದೆ ಹೇಳ್ತಾನೆ ಶ್ರೀಕೃಷ್ಣ. ಬಳಿಕ ನರೇಂದ್ರ, ಮಾಸ್ಟರ್ ಮಹಾಶಯ, ಪ್ರಿಯನಾಥ ಮೂವರು ಆ ರಾತ್ರಿಯನ್ನ ಅಲ್ಲೇ ಕಳೆಯುವುದಾಗಿ ನಿಶ್ಚಯಿಸಿದ್ದಾರೆ. ರಾತ್ರಿಯನ್ನ ನರೇಂದ್ರ ತಮ್ಮೊಡನೆ ಕಳೀತಾನೆ ಅನ್ನೋದನ್ನ ಕೇಳಿ ಪರಮಹಂಸರ ಆನಂದಕ್ಕೆ ಪಾರವೇ ಇಲ್ಲವಾಗಿದ್ದಂತೆ. ಶ್ರೀ ಶಾರದಾದೇವಿಯವರು ನಹಬತ್ ಖಾನಿಯಲ್ಲಿ ವಾಸವಾಗಿದ್ದಾರೆ. ಅವರು ಅಡಿಗೆ ಮಾಡಿ ಪರಮಹಂಸರ ಕೊಠಡಿಯ ನೈಋತ್ಯ ದಿಕ್ಕಿನಲ್ಲಿರುವ ವರಾಂಡಕ್ಕೆ ಕಳುಹಿಸಿಕೊಟ್ರು. ಭಕ್ತರು ಇಂದಿನ ಹಾಗೆ ಆಗಾಗ ಪರಮಹಂಸರೊಡನೆ ಉಳಿದುಕೊಳ್ತಾ ಇದ್ರು. ಸುರೇಂದ್ರ ಪರಮಹಂಸರ ಖರ್ಚು ವೆಚ್ಚದ ಬಹುಭಾಗವನ್ನ ಹೊರತಿದ್ದ. ಈ ಒಂದು ವಾಕ್ಯ ಪುಂಜ ಪ್ಯಾರಾ, ಅದರಲ್ಲಿ ಎಷ್ಟು ವಿಚಾರಗಳು ಅಡಕವಾಗಿದೆ, ಇದನ್ನು ನಾವು ಭಾವಿಸೋದಕ್ಕೆ ತುಂಬಾ ಸ್ವಾರಸ್ಯವಾಗಿರುತ್ತೆ. ಒಂದನೇದಾಗಿ ರಾತ್ರಿಯಾಗಿ ಹೋಗಿಬಿಟ್ಟಿದೆ, ಸಂಕೀರ್ತನ ಮಾಡ್ತಾ ಮಾಡ್ತಾ ಕಲ್ಕತ್ತಾ ಇರೋದು ಬಹಳ ದೂರ. ಈಗಿನ ಕಾಲದಂತೆ ರಸ್ತೆನಲ್ಲಿ ಬೆಳಕು ಇತ್ಯಾದಿ ವಾಹನ ಸೌಕರ್ಯ ಇತ್ಯಾದಿ ಇರಲಿಲ್ಲ. ಆದ್ರಿಂದ ಅವತ್ತು ರಾತ್ರಿ ಅಲ್ಲೇ ತಂಗುವುದಾಗಿ ತೀರ್ಮಾನ ಮಾಡಿದ್ದಾರೆ. ಎಲ್ಲಿ ತಂಗಬೇಕು? ಬೇರೆ ಎಲ್ಲೂ ಜಾಗ ಇಲ್ಲ, ಶ್ರೀರಾಮಕೃಷ್ಣ ಕೋಣಿಯಲ್ಲಿಯೇ ಅಷ್ಟು ಜನರು ಕೂಡ ಮಲ್ಕೊಳ್ಳೋದು ಅಂತ ತೀರ್ಮಾನ ಮಾಡಿದ್ದಾರೆ. ಇದು ಬಹಳ ಅದ್ಭುತವಾದಂತಹದ್ದು. ನಾವು ಇವತ್ತು ಯಾರನ್ನ ಅವತಾರ ಪುರುಷರು ಅಂತ ಹೇಳಿ ಗುರು ಮಹಾರಾಜ್ ಅಂತ ಹೇಳಿಬಿಟ್ಟಿದ್ದೆ ಆಧರಿಸ್ತಾ ಇದ್ದೇವೋ, ಅವರ ಮುಂದೆ ಕೈ ಮುಗಿಕೊಂಡು ನಿಂತಿರ್ತೀವೋ, ಅಂತಹ ಶ್ರೀರಾಮಕೃಷ್ಣರ ಕೋಣಿಯಲ್ಲಿ ರಾತ್ರಿ ಹಗಲು ಕಳೆಯೋದಕ್ಕೆ ಆ ಭಕ್ತಾದಿಗಳಿಗೆ ಒಂದು ವಿಶೇಷವಾದಂತಹ ಸೌಲಭ್ಯವೇ ಅದು. ಸಾಮಾನ್ಯವಾಗಿ ಗುರುಗಳು ಅಂತಂದ್ರೆ ಏನು, ಗಂಭೀರ, ಬಿಗುಮಾನ, ಯಾರ್ಯಾರು ಎಲ್ಲೆಲ್ಲಿ ಇರಬೇಕು, ಹೀಗೆಲ್ಲ ಕ್ರಮ ನಿಯಮಗಳು. ಆದರೆ ಶ್ರೀರಾಮಕೃಷ್ಣರ ಜೊತೆನಲ್ಲಿ ಎಲ್ಲರೂ ಒಂದು ಎಂಬಂತೆ, ಸ್ವರ್ಗೇತೆ ಪಾಗೋಲೆಯರ ಮೇಲ ಜೇಮ್ನಿ ಗುರು ತೇಮ್ನಿ ಚೇಲ. ಸ್ವರ್ಗಲೋಕದಲ್ಲಿಂದ ವೈಕುಂಠದಲ್ಲಿ ಹುಚ್ಚರು ಸಂತೆ, ಆನಂದಭರಿತರಾದಂತಹ ಹುಚ್ಚರು. ಆ ಹುಚ್ಚರು ಸಂತೆನಲ್ಲಿ ಗುರು ಹೇಗೋ ಶಿಷ್ಯನೂ ಹಾಗೇನೆ. ಗುರುವಿಗೂ ಶಿಷ್ಯನಿಗೂ ಯಾವ ಭೇದವೂ ಇಲ್ಲ ಅಲ್ಲಿ. ಇಲ್ಲಿ ನಾವು ಶ್ರೀರಾಮಕೃಷ್ಣರಲ್ಲಿ ಅದನ್ನು ಕಾಣ್ತಾ ಇದ್ದೇವೆ. ಜೊತೆಗೆ ಶ್ರೀರಾಮಕೃಷ್ಣಿಗೆ ಅಂದು ನರೇಂದ್ರ ತಮ್ಮ ಕೋಣೆಯಲ್ಲಿ ಇರುವಂತಹದ್ದು ಇನ್ನಷ್ಟು ಆನಂದವನ್ನು ಕೊಟ್ಟಿದೆ. ಶ್ರೀರಾಮಕೃಷ್ಣ ಯಾವಾಗಲೂ ಹೇಳ್ತಾ ಇದ್ರು, ಅವನನ್ನು ಕಂಡು ಕೂಡಲೇ ನಾನು ಸಮಾಧಿ ಹೋಗಿಬಿಡ್ತದೆ ನನ್ನ ಮನಸ್ಸು ಅಂತ. ನರೇಂದ್ರ ಒಬ್ಬ ಇದು ಬಿಟ್ಟೆ ನಾನು ಈ ಲೋಕದಲ್ಲಿ ಎಲ್ಲಿ ಬೇಕಾದ್ರೂ ಹೋಗಬಲ್ಲೆ, ಅವನಿದ್ರೆ ಸ್ವಲ್ಪ ಧೈರ್ಯ ನನಗೆ ಅಂತ ಈ ಬಗೆ ಬಗೆಯಾಗಿ ನರೇಂದ್ರನ ಕುರಿತಾಗಿ ಅವರು ಹೇಳಿದ್ದಾರೆ. ಅಂತಹ ನರೇಂದ್ರ ಅವನು, ಶ್ರೀರಾಮಕೃಷ್ಣರ ಹೃದಯವನ್ನೇ ಗೆದ್ದಂತಹ ಅವನು ಅವನು. ಆದ್ರಿಂದ ಇವತ್ತು ಅಪರೂಪಕ್ಕೆ ಆ ಕಲ್ಕತ್ತಾದಿಂದ ಬಂದಂತಹ ಹುಡುಗ ಇಲ್ಲೇ ಇರ್ತಾನೆ ಅಂತ ತಿಳಿದು ಸಂತೋಷವಾಗಿಬಿಟ್ಟಿದೆ. ಶ್ರೀ ಶಾರದಾದೇವಿಯವರು ನಹಬತ್ ಖಾನಿಯಲ್ಲಿ ವಾಸವಾಗಿದ್ದಾರೆ. ಶ್ರೀರಾಮಕೃಷ್ಣಿಗೆ ಸಂತೋಷವಾಗಿದೆ ಆ ನರೇಂದ್ರನ ಸಂಬಂಧವಾಗಿ, ಮತ್ತು ಆ ಭಕ್ತಾದಿಗಳೆಲ್ಲ ಅಲ್ಲಿ ವಾಸವಾಗಿರೋದಕ್ಕೆ ಅವಕಾಶವಾಗಿದೆ ಅಂತ ಹೇಳ್ತಕ್ಕಂಥ ಎರಡು ಪ್ರಮುಖ ವಿಚಾರಗಳನ್ನ ನಾವು ನೋಡಿದ ಮೇಲೆ ಈಗ ಮೂರನೇ ವಿಚಾರ ನಾವು ನೋಡಬೇಕು. ಶ್ರೀ ಶಾರದಾದೇವಿಯವರು ಅಲ್ಲೇ ಹತ್ತಿರದಲ್ಲಿ 25 ಗಜ ದೂರದಲ್ಲಿರುವಂತಹ ನಹಬತ್ ಖಾನೆಯಲ್ಲಿ ಇದ್ದಾರೆ, ವಾಸವಾಗಿದ್ದಾರೆ. ನಹಬತ್ ಖಾನೆ, ನಹಬತ್ ಖಾನೆ ಅಂತಂದ್ರೆ ಏನು? ಶ್ರೀಮಂತರ ಮನೆ ಬೈಠಕ್ ಖಾನೆ ಇದ್ದಾಗಲ್ಲ. ನಹಬತ್ ಖಾನೆ ಅಂತ ಹೇಳಿದ್ರೆ ಅದೊಂದು ವಾದ್ಯ ಕುಟೀರ, ಕೆಳಗಡೆ ಒಂದು ಕೋಣೆ, ಸುಮಾರು 8 ಅಡಿ ಉದ್ದ, 6 ಅಡಿ ಅಗಲ ಇರಬಹುದಾದಂತಹ ಕೋಣೆ. ಅದು ವೃತ್ತಾಕಾರದಲ್ಲೇನೂ ಇಲ್ಲ, ಅದು ಚೌಕಾಕಾರದಲ್ಲೂ ಇಲ್ಲ, ಅದು ಷಡ್ಭುಜ ಉಪಾದಿಯಲ್ಲಿ ಇದೆ. ಅದು ಅಂತಹ ಚಿಕ್ಕ ಕೋಣೆಯೊಳಗೆ ಈ ರಾಮಕೃಷ್ಣರ ಸಂಸಾರಕ್ಕೆ ಅಡಿಗೆ ಮಾಡೋದಕ್ಕೆ ಬೇಕಾದಂತಹ ಪಾತ್ರೆ ಪರಡಿ, ಅಂದ್ರೆ ಏನು ಸ್ಟೈನ್ಲೆಸ್ ಸ್ಟೀಲ್ ಏನಲ್ಲ, ಮಡಿಕೆ ಇತ್ಯಾದಿ, ಆಮೇಲೆ ತರಕಾರಿಗಳು ಇತ್ಯಾದಿ ಎಲ್ಲ ಇಟ್ಕೊಂಡು ಯಾರಾದರೂ ಅವರ ಪೈಕಿಯವರು ಬಂದ್ರೆ ಅವ್ರನ್ನೂ ಕೂಡ ಅಲ್ಲೇ ಮಲ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟು ತಾವು ಕೂಡ ಅಲ್ಲೇ ಮಲ್ಕೊಳ್ಬೇಕು ಅಂತಹದ್ದೊಂದು ಕೋಣೆ. ಮೇಲ್ಗಡೆ ಇನ್ನೊಂದು ಕೋಣೆ, ಅಲ್ಲಿ ಪ್ರತಿದಿನ ಬೆಳಿಗ್ಗೆ ಜಗನ್ಮಾತೆಯನ್ನ ದೇವಸ್ಥಾನದಲ್ಲಿ ಇರುವಂತಹ ಜಗನ್ಮಾತೆಯನ್ನ ಎಚ್ಚರಗೊಳಿಸಿ ಅವಳಿಗೆ ಮಂಗಳ ವಾದ್ಯವನ್ನ ಬಾರಿಸೋದಕ್ಕೋಸ್ಕರ ವಾಲಗದವರು ಶಹನಾಯಿ ಓದುವವರು ಅಲ್ಲಿರ್ತಾರೆ. ಅಲ್ಲಿ ಬಂದು ವಾದ್ಯ ಓದಬೇಕು ಪ್ರತಿದಿನ ಬೆಳಿಗ್ಗೆ ಕಾಲಕಾಲಕ್ಕೆ. ಈಗ ಪ್ರತಿದಿನ ಇರಲಿಕ್ಕಿಲ್ಲ, ವಿಶೇಷ ದಿನಗಳಲ್ಲಿ ಮಾತ್ರ ಆ ಜಾಗವನ್ನು ಉಪಯೋಗಿಸಿಕೊಂಡಿರ್ತಾರೆ. ಅಂತೂ ಅದಕ್ಕೆ ವಾದ್ಯ ಕುಟೀರ ನಹಬತ್ ಖಾನೆ ಅಂತ ಹೆಸರು ಅದಕ್ಕೆ. ಅಲ್ಲಿ ಶ್ರೀಮಾತೆ ಶಾರದಾದೇವಿಯವರು ಇರೋದು. ಆ ಕೋಣೆ ಹೊರಗಡೆ ಒಂದು ವೆರಾಂಡಾ ಇದೆ, ಆ ವೆರಾಂಡಾ ಆ ಕೋಣೆಯಿಂದ ಹೊರಗೆ ಬಂದ ತಕ್ಷಣ ವೆರಾಂಡಾ ಸಿಗ್ತದೆ. ಆದ್ರಿಂದ ಮೊದಲೇ ಲಜ್ಜಾಪಟಾವೃತಿ ಆದಂತಹ ಶಾರದಾದೇವಿಯವರಿಗೆ ಹೊರಗಡೆ ಬಂದ ತಕ್ಷಣ ಜನಗಳ ಕಣ್ಣಿಗೆ ಬೀಳೋದಕ್ಕೆ ಇಷ್ಟವಿಲ್ಲ. ಆದ್ರಿಂದ ಮಥುರಾನಾಥ ವಿಶ್ವಾಸ ಸುತ್ತಲೂ ಬೀದಿರಿನ ತಡಿಕೆ ಕಟ್ಕೊಟ್ಟಿದ್ದ. ತಡಿಕೆ ಕಟ್ಕೊಟ್ಟದೇನೋ ಸರಿಯೇ, ಆದ್ರೆ 25 ಗಜ ದೂರದಲ್ಲಿ ಶ್ರೀರಾಮಕೃಷ್ಣ ಕೋಣೆಯಲ್ಲಿ ಆ ಭಕ್ತಾದಿಗಳೆಲ್ಲ ಬಂದಿದ್ರೆ ಶ್ರೀರಾಮಕೃಷ್ಣರು ನರ್ತನವನ್ನು ಮಾಡ್ತಾ ಅವರ ಸುತ್ತಲೂ ಆ ಭಕ್ತಾದಿಗಳು ಪ್ರದಕ್ಷಿಣೆ ಬರ್ತಾ ಹಾಡ್ತಾ ಈ ಒಂದು ಆನಂದದ ಸಂತೆಯಲ್ಲಿ ನಿರ್ಮಾಣ ಮಾಡಿದಾಗ ಅದನ್ನ ಇವರಿಗೆ ನೋಡೋದಕ್ಕೆ ಸಾಧ್ಯವಿರಲಿಲ್ಲ. ಯಾತಕ್ಕೆ? ಹೆಣ್ಣು. ಈಗಿನ ಕಾಲದಲ್ಲಿ ಬಹುಶಃ ಎಂತಹ ಗಂಡನ ಮುಂದೆಯೂ ಕೂಡ ಹೆಂಡತಿ ಕಾಲ ಮೇಲೆ ಕಾಲು ಹಾಕೊಂಡು ಸಮಸಮವಾಗಿ ಕುಳಿತಿರ್ತಕ್ಕಂಥದ್ದೆಲ್ಲ ಸಾಧ್ಯವಾಗಿದೆ. ಸ್ತ್ರೀಯರು ಸಮಾನವಾಗಿ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸೋದಕ್ಕೆ ಸಾಧ್ಯವಾಗಿದೆ ಅಂತನ್ನೋದಕ್ಕೆ ಇದೇ ಸಾಕ್ಷಿ. ಯಾವುದೇ ಬಗೆಯ ತೊಂದರೆಗಳು ಅವಕಾಶ ಇಲ್ಲ. ಅವರು ಏನಾದರೂ ಅಂದಾರು, ಇವರು ಏನಾದರೂ ಅಂದಾರು ಅಂತ ಹೇಳ್ತಕ್ಕಂಥ ಭಯ ಇಲ್ಲ. ಆದರೂ ಭಯ ಇರುತ್ತೆ, ಮನೆಯಲ್ಲಿ ಅಷ್ಟು ಸುಲಭವಾಗಿ ಆಶ್ರಮಕ್ಕೆ ಹೋಗೋದಕ್ಕೆ ಬಿಡೋದಿಲ್ಲ. ಅಂತೂ ಗಂಡಸರು ಇರುವಂತಹ ಜಾಗದಲ್ಲಿ ಸ್ತ್ರೀಯರು ಇರುವುದಕ್ಕೆ ಇದ್ದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಹಿಂದೆ ಯಾವುದೇ ಬಗೆಯ ಅವಕಾಶವೂ ಇರ್ತಾ ಇರಲಿಲ್ಲ. ಕೇಶವ ಚಂದ್ರಸೇನ ಮನೆಗೆ ಹೋಗಿದ್ರೆ ನಿಮ್ಗೆ ಆ ಕತೆ ಗೊತ್ತಿರಬಹುದು. ಶ್ರೀರಾಮಕೃಷ್ಣರು ಆ ಪುರುಷ ಭಕ್ತರೊಡನೆ ಮಾತನಾಡ್ತಾ ಇದ್ರೆ ಹೊರಗಡೆ ಒಳಗಡೆಯಿಂದ ಇರತಕ್ಕಂತಹ ಜನಾನ ಅಲ್ಲಿರತಕ್ಕಂತಹ ಸ್ತ್ರೀಯರೆಲ್ಲ ಒಂದು ಪರದೆಯನ್ನು ಹಾಕೊಂಡು ಆ ಪರದೆಯ ಹಿಂದಿಗಡೆ ಇದ್ದು ಆ ಪರದೆಯ ಸಣ್ಣ ಸಣ್ಣ ತೂತಿನಲ್ಲಿ ಇಲ್ಲಿ ಆಗ್ತಕ್ಕಂತಹ ಕಾರ್ಯವನ್ನೆಲ್ಲ ನೋಡಬೇಕಾಗಿತ್ತು. ಹಾಗೆಯೇ ಇಲ್ಲಿ ಶ್ರೀಮಾತೆ ಶಾರದಾದೇವಿಯವರು ಕೂಡ ತಮ್ಮ ಪತಿದೇವರ ಆನಂದದ ಸಂತಿಯಲ್ಲಿ ಭಾಗಗೊಳ್ಳೋದಕ್ಕೆ ಸಾಧ್ಯವಿಲ್ಲದೆ ಆದರೂ ನೋಡದೇ ಇರುವುದಕ್ಕೆ ಮನಸ್ಸು ತಡೆಯದೆ ಆ ತಡಿಕೆಯನ್ನ ಕೊರೆದು ಒಂದು ಸಣ್ಣ ತೂತ ಮಾಡಿ ಹೀಗೆ ಒಂದೇ ಕಣ್ಣಲ್ಲಿ ನೋಡ್ತಾ ಆನಂದಿಸ್ತಾ ಇದ್ರು. ಆದರೆ ಒಂದೇ ಕಣ್ಣಲ್ಲಿ ನೋಡಿ ಆನಂದಿಸುವಂತಹದ್ದಲ್ಲ, ಅಷ್ಟು ಅದ್ಭುತವಾದದ್ದು. ಎರಡೂ ಕಣ್ಣನ್ನು ತೆರೆದು ನೋಡಬೇಕು ಅಂತ ಮೆಲ್ಲಿಗೆ ಆ ತಡಿಕೆಯ ತೂತನ್ನ ಕೊರೆದು ಇನ್ನೂ ದೊಡ್ಡದು ಮಾಡಿದ್ರು, ಮತ್ತು ದೊಡ್ಡದು ಮಾಡಿದ್ರು. ಅದನ್ನ ಗುರುತಿಸಿದಂತಹ ಶ್ರೀರಾಮಕೃಷ್ಣರು ಹೃದಯನನ್ನ ತಮ್ಮ ಪರಿಚಾರಕನನ್ನ ಆ ಸೋದರಳಿನನ್ನ ಕರೆದು ಹೇಳ್ತಾರೆ, ಹೇ ಹೃದಯ ನೋಡಿಲ್ಲಿ, ನಿನ್ನ ಅತ್ತೆಯ ಆ ತಡಿಕೆಯ ತೂತು ಬರ್ತಾ ದೊಡ್ಡದಾಗ್ತಾ ಇದೆ. ಅದಕ್ಕೆ ಆ ಹೃದಯ ಹೇಳ್ತಾನೆ, ಮಾವ ಅದಕ್ಕೆಲ್ಲ ನೀವೇ ಕಾರಣರು, ನೀವು ನಿಮ್ಮ ಬಾಗಿಲಿದೆಯಲ್ಲ ಅವರ ಆ ನಹಬತ್ ಖಾನೆಗೆ ಸರಿಯಾಗಿರುವಂತಹ ಬಾಗಿಲಿದೆಯಲ್ಲ ಆ ಬಾಗಿಲ ಮುಂದೆನೆ ಯಾಕೆ ನೀವು ನರ್ತನ ಮಾಡೋದು, ಸ್ವಲ್ಪ ಇತ್ ಕಡೆ ನಿಂತ್ಕೊಂಡು ನರ್ತನ ಮಾಡಿದ್ರೆ. ಇಲ್ಲಿ ಈ ಶ್ರೀರಾಮಕೃಷ್ಣದ ಕೂಡ ಬಹಳ ಚಾಕಚಿಕಿತ್ಸೆಗಳೆಲ್ಲ ಇವೆ, ಅವಳಿಗೆ ನೋಡಬೇಕು ಅನ್ನೋ ಆಸೆ ಇದೆ ಅಂತ ಇವರಿಗೆ ಗೊತ್ತಿದೆ, ನೋಡೋದಕ್ಕೆ ಪ್ರಯತ್ನ ಪಡ್ತಾರೆ ಅನ್ನೋದು ಗೊತ್ತಿದೆ. ಅದಕ್ಕೋಸ್ಕರ ಅವ್ರೇನ್ ಮಾಡ್ತಾ ಇದ್ರು, ಆ ಬಾಗಲಿದೆಯಲ್ಲ ಅಲ್ಲಿಗೆ ಬಂದು ಅಲ್ಲೇ ತಮ್ಮ ನರ್ತನಾದಿಗಳನ್ನ ಸಮಾಧಿ ಸ್ಥಿತಿಯನ್ನ ಎಲ್ಲ ತೋರಿಸ್ತಾ ಇದ್ರು. ಬಾಕಿ ಉಳಿದಂತಹ ಭಕ್ತರಿಗೆ ಏನಪ್ಪ ಭಾವನೆ ಅಂತಂದ್ರೆ, ಶ್ರೀರಾಮಕೃಷ್ಣ ಭಾವಭರಿತರಾಗಿ ಅತಿನಿತ್ತ ಇತ್ತಿಂದತ್ತ ಹೋಗ್ತಾ ಇದ್ದಾರೆ ಅಂತ. ಆದ್ರೆ ಅಲ್ಲಿ ಒಳ ವ್ಯವಸ್ಥೆ ಇದು. ಆದರೆ ಶ್ರೀರಾಮಕೃಷ್ಣರು ಎಷ್ಟೇ ಧೈರ್ಯಶಾಲಿಗಳಾದರೂ ಆಮೇಲೆ ಕಾಮಕಾಂಚನವನ್ನ ಸಂಪೂರ್ಣ ಗೆದ್ದವರೇ ಆದರೂ ಅವರ ಬ್ರಹ್ಮಚರ್ಯದ ಬಗ್ಗೆ ಯಾರೂ ಒಂದು ಮಾತನ್ನ ಹೀಗೆ ಅಂತ ಆಡೋದಕ್ಕೆ ಅವಕಾಶವೇ ಇಲ್ಲದಂತಹ ಶೀಲ ಸೌರಭ ಅವರದ್ದಾದರೂ ಕೂಡ ತಮ್ಮ ಪತ್ನಿಯನ್ನ ಅಲ್ಲಿ ತಮ್ಮ ಬಳಿಯಲ್ಲಿ ಎಲ್ಲರ ಮುಂದೆ ಕುಳ್ಳಿರಿಸುವ ವಿಷಯದಲ್ಲಿ ಸ್ವಲ್ಪ ಅಂಜುತಾ ಇದ್ರು. ಅಷ್ಟ್ಯಾಕೆ ಪಾಣಿಹಾಟಿ ಅಂತ ಅಲ್ಲಿಂದ ಕೆಲವು ಮೈಲಿ ದೂರ ಅಲ್ಲಿ ಜಾತ್ರೆ ಆದರೆ ಶ್ರೀರಾಮಕೃಷ್ಣಗಳಿಗೆ ಹೋಗೋದಕ್ಕೆ ಉತ್ಸಾಹ, ಅಲ್ಲಿ ಒಂದು ಸ್ವಲ್ಪ ವಿಶೇಷವಾದ ಆಧ್ಯಾತ್ಮಿಕ ವಾತಾವರಣ ಇರ್ತಾ ಇತ್ತು. ಅಲ್ಲಿ ಸುತ್ತಮುತ್ತ ಇರತಕ್ಕಂತಹ ಭಕ್ತಾದಿಗಳು ಕೂಡ ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಇವ್ರನ್ನ ಆಹ್ವಾನಿಸ್ತಾ ಇದ್ರು. ಒಮ್ಮೆ ಹೊರಟಿದ್ದಾರೆ ಶ್ರೀರಾಮಕೃಷ್ಣರು, ವ್ಯವಸ್ಥೆ ಆಗಿದೆ, ಕೆಲವರು ಗಂಡಸರು ಒಂದು ದೋಣಿಯಲ್ಲಿ, ಶ್ರೀರಾಮಕೃಷ್ಣರು ಮಾತ್ರ ಸ್ತ್ರೀಯರು ಕುಳಿತಂತಹ ದೋಣಿಯಲ್ಲಿ ಹೋಗೋದು ಅಂತ ವ್ಯವಸ್ಥೆ ಆಗಿದೆ ಸ್ತ್ರೀಯ ಭಕ್ತೆಯರು. ಈ ಸಂದರ್ಭದಲ್ಲಿ ಗುಲಾಬ್ಮ ಯೋಗಿನ್ಮ ಮೊದಲಾದಂತಹ ಭಕ್ತೆಯರು ಶ್ರೀರಾಮಕೃಷ್ಣ ಹೇಳ್ತಾರೆ, ನಮ್ಮ ಶಾರದೆಯವರು ಕೂಡ ಬರಬಹುದಾಗಿತ್ತು, ನೀವು ಹೇಳಿದ್ರೆ ಬರ್ತಾರೆ ಅವರು ಅಂತ ನೆನಪು ಮಾಡಿಕೊಡ್ತಾರೆ. ಆಗ ಶ್ರೀರಾಮಕೃಷ್ಣ ಒಂದು ಮಾತು ಹೇಳ್ತಾರೆ, ಕೇಳಿ ನೋಡಿ ಅವಳಿಗೆ ಇಷ್ಟ ಇದ್ರೆ ಬರಬಹುದು ಅಂತ. ಅದನ್ನು ಹೋಗಿ ಉತ್ಸಾಹದಿಂದ ಹೇಳ್ತಾರೆ, ಶ್ರೀರಾಮಕೃಷ್ಣ ಒಪ್ಪಿಕೊಂಡಿದ್ದಾರೆ, ಅಮ್ಮ ನೀವು ಬರಬೇಕು, ನಾವು ಹೋಗ್ತಾ ಇದ್ದೀವಿ ಜಾತ್ರೆಗೆ. ಏನು ಹೇಳಿದ್ರು ಅವರು, ನಿಮ್ಗೆ ಒಪ್ಪಿಗೆ ಇದ್ರೆ ಬರಬಹುದು ಅಂತ ಹೇಳಿದ್ದಾರೆ. ಒಪ್ಪಿಗೆ ಇದ್ರೆ ಬರಬಹುದು ಅಂತ ಹೇಳಿದ್ರ, ಅವ್ರು ಹೇಳಿ ಒಪ್ಪಿಗೆ ಇಲ್ಲ ಅಂತ. ಶ್ರೀರಾಮಕೃಷ್ಣರು ಏನು ಆಗದವರಂತೆ, ಹಾಗೇನು ಹೇಳಿದ್ರೆ, ಹಾಗೆ ಹೇಳಿದ್ರೇನೋ ಸರಿ ಆಗ್ಲಿ ಹೇಳಿದ್ರೆ ಅಂತ ಸುಮ್ಮನೆ ಎದ್ದು ಬಿಡ್ತಾರೆ. ಯಾತಕ್ಕೆ ಬರಲಿಲ್ಲ, ಬರಲಿ ಅವರು ಅಂತ ಪುನಃ ಹೇಳಿಕೊಳಿಸೋದಕ್ಕೂ ಹೋಗಲಿಲ್ಲ. ಶ್ರೀಮಾತೆಯವರ ಅಭಿಪ್ರಾಯ ಏನು, ನನ್ನ ಯಜಮಾನರು ಬಾ ಅಂತ ವಿಶ್ವಾಸದಿಂದ ಕರೆಯೋದು ಬಿಟ್ಟು ಬೇಕಿದ್ರೆ ಬರಲಿ ಅಂತಂದ್ರೆ ಈ ರೀತಿಯಲ್ಲಿ ಹೇಳಿದ್ರೆ ಅದರೊಳಗೆ ಏನು ಔಚಿತ್ಯ ಇದೆ, ಏನು ಸ್ವಾರಸ್ಯ ಇದೆ? ಕರೆಯೋದ್ರಲ್ಲೂ ಕೂಡ ಒಂದು ಹೃತ್ಪೂರ್ವಕವಾಗಿ ಕರೆದ್ರೆ ಮಾತ್ರ ತಾನೇ ಬರೋಕ್ ಸಾಧ್ಯ ಆಗೋದು. ಬೇಕಾದ್ರೆ ಬರಲಿ ಅಂದ್ರೆ ಬೇಡದಿದ್ರೆ ಬಿಡಲಿ ಅಂತ ತಾನೇ ಅರ್ಥ. ಆದ್ರಿಂದ ಅವ್ರು ಹೋಗ್ಲಿಲ್ಲ. ಆದರೆ ಶ್ರೀರಾಮಕೃಷ್ಣ ಕೂಡ ಅಷ್ಟೇ ಖಿಲಾಡಿ ಅಂತ ಹೇಳ್ಬಹುದು, ಸುಮ್ಮನಾಗ್ಬಿಟ್ರು. ಆಮೇಲೆ ದೋಣಿ ಹತ್ಕೊಂಡು ಹತ್ ಕಡೆ ಹೋದ್ಮೇಲೆ ಹೇಳ್ತಾರೆ, ಅವಳು ಬರ್ದಿದ್ದು ಒಳ್ಳೇದಾಯ್ತು, ಯಾತಕ್ಕೆ ಅಂತ ಹೇಳಿದ್ರೆ ಅವಳೇನಾದ್ರೂ ಆ ಜಾತ್ರೆಗೆ ಬಂದು ನಾವಿಬ್ರು ಇಲ್ಲಿ ಹೋಗ್ತಾ ಅಲ್ಲಿ ಆ ಜಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ ಅನ್ನೋದನ್ನ ಕಂಡು ಜನಗಳೆಲ್ಲ ಅಂದುಕೊಂಡಾರು, ನೋಡಿ ನೋಡಿ ಹಂಸ ಹಂಸಿಗಳು ಹೋಗ್ತಾ ಇದ್ದಾರೆ. ಹಂಸ ಹಂಸಿ ಏನರ್ಥ? ಶ್ರೀರಾಮಕೃಷ್ಣ ಪರಮಹಂಸರು, ಪರಮಹಂಸರ ಪತ್ನಿ, ಪರಮಹಂಸಿ. ಈ ರೀತಿಯಲ್ಲಿ ಅಂದಾರು ಅಂತ ಅನ್ನೋದನ್ನೇ ಒಂದು ಸಂಕೋಚದ ವಿಚಾರ ಅಂತ ಭಾವಿಸಿ, ಒಬ್ಬ ಲಜ್ಜೆಯ ವಿಚಾರ ಅಂತ ಭಾವಿಸಿ ಅವರು ಜೊತೆ ಜೊತೆಗೆ ಹೋಗಲಿಲ್ಲ. ಇದೇನು ಆಶ್ಚರ್ಯ, ಇದೇನು ಆಶ್ಚರ್ಯ ಅಂತ ನಾನು ಕೇಳೋದು. ಪತಿ ಪತ್ನಿಯರು ಅಗ್ನಿ ಸಾಕ್ಷಿಯಾಗಿ ವಿವಾಹವಾದಂತಹ ಪತಿ ಪತ್ನಿಯರು, ಅದರಲ್ಲೂ ಸಾಮಾನ್ಯವಾದಂತಹ ಪತಿ ಪತ್ನಿಯರಲ್ಲ. ಇವಳ ಶಾರದೆಯ ಪಾವಿತ್ರ್ಯ ಅಂತ ಹೇಳ್ತಕ್ಕಂತಹದ್ದು ಅಷ್ಟು ಸ್ಪಷ್ಟವಾಗಿ ಎಲ್ರಿಗೂ ಗೊತ್ತಿರುವಂತಹದ್ದು. ಶ್ರೀರಾಮಕೃಷ್ಣರ ಆ ನಿರ್ವಿಕಲ್ಪ ಸಮಾಧಿ ಸ್ಥಿತಿ ಅಂತ ಹೇಳ್ತಕ್ಕಂತಹದ್ದು ಜನಜನಿತವಾದ್ದು. ಇಂಥ ಒಂದು ಸ್ಥಿತಿಯಲ್ಲೂ ಕೂಡ ಅವರು ಒಟ್ಟಿಗೆ ಹೋಗೋದಕ್ಕೆ ಆಗಿನ ಕಾಲದ ಪರಿಸ್ಥಿತಿಗೆ ಅನುಸಾರವಾಗಿ ಅಂಜಿ ಲಜ್ಜೆಗೊಂಡು ಈ ರೀತಿಯಲ್ಲಿ ನಡೆದುಕೊಳ್ಳಬೇಕಾದ್ರೆ ಇದನ್ನು ನಾವು ಏನು ಅಂತ ಭಾವಿಸಬೇಕು? ಆದರೆ ಶ್ರೀರಾಮಕೃಷ್ಣರು ಹೆದರಿದ್ದಾರೆ ಅಂತ ಭಾವಿಸಬಾರದು. ಬದಲಾಗಿ ಸುತ್ತಮುತ್ತಲ ಜನರ ನಾಲಿಗೆಗೆ ನಾವು ವಸ್ತು ಆಗಬಾರದು ಅಂತ ಹೇಳ್ತಕ್ಕಂಥ ಒಂದು ಎಚ್ಚರಿಕೆ. ಇದು ಬಹಳ ಅದ್ಭುತವಾದಂತಹದ್ದು. ಮನು ಮನು ಅಂತ ಒಬ್ಬ ಇದ್ದ ಮಹರ್ಷಿ. ಆತ ಮನುಧರ್ಮಶಾಸ್ತ್ರ, ಮನುಷ್ಯ ವರ್ಗದವರೆಲ್ಲ ಯಾವ ರೀತಿಯಲ್ಲಿ ನಡೆದುಕೊಳ್ಳಬೇಕು, ಜನನದಿಂದ ಹಿಡಿದು ಮರಣದವರೆಗೆ ಅವರ ನಡವಳಿಕೆಗಳೆಲ್ಲ ಹೇಗಿರಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಬರೆದಿಟ್ಟು ಹೋಗಿದ್ದಾನೆ. ನಾವು ಓದೋದಕ್ಕೆ ಸಾಧ್ಯವಾಗದೆ ನಮ್ಮದೇ ಒಂದು ಧರ್ಮವನ್ನು ಇಟ್ಕೊಂಡಿದ್ದೇವೆ ಅನ್ನೋದು ಬೇರೆ ವಿಚಾರ. ಅವನು ಒಂದು ಮಾತನ್ನು ಹೇಳ್ತಾನೆ, ಯಾರೇ ಆಗಲಿ ಅತಿಯಾದ ಸಲಿಗೆಯಿಂದ ವರ್ತಿಸಿದರೆ ಅದು ಅಪಖ್ಯಾತಿಗೆ ಕಾರಣವಾಗುತ್ತದೆ ಅಂತ. ಜನ ಅದರ ಕುರಿತಾಗಿ ತಪ್ಪೋ ನೆಪ್ಪೋ ಮಾತನಾಡಿಕೊಳ್ಳುವಂತೆ ಆಗುತ್ತದೆ ಅಂತ ಒಂದು ಎಚ್ಚರಿಕೆಯನ್ನು ಹೇಳ್ತಾನೆ. ಇಲ್ಲಿ ಶ್ರೀರಾಮಕೃಷ್ಣರು ಭಗವತ್ ಸ್ವರೂಪಿಗಳು, ಸ್ವಯಂ ಭಗವಂತನೇ, ಎಲ್ಲ ಬಗೆಯಿಂದಲೂ ಕೂಡ ಎಚ್ಚರವಾಗಿರುವ ವಿಷಯದಲ್ಲಿ ಅವರು ವಿಶೇಷ ಗಮನ ಕೊಡ್ತಾ ಇದ್ದಾರೆ. ಇಂಥದ್ದೊಂದು ಸಂಸಾರ ಆ ನಹಬತ್ ಖಾನೆಯಲ್ಲಿ ಇದೆ. ಯಾವುದು? ಶ್ರೀ ಶಾರದಾ ದೇವಿಯವರು, ಅವರಿಗೇನಪ್ಪ ಸುಖ ಅಂದ್ರೆ ಅಡುಗೆ ಮಾಡಿ ಹಾಕೋದು. ಈ ಭಕ್ತಾದಿಗಳಿಗೆಲ್ಲ ಅದು ಕೂಡ ಒಬ್ಬೊಬ್ಬ ಭಕ್ತರಿಗೆ ಒಂದೊಂದು ಬಗೆಯ ರುಚಿ. ನರೇಂದ್ರ ಬಂದ್ರೆ ತೊಗರಿಬೇಳೆ, ಕಡ್ಲೆಬೇಳೆ, ಕಡ್ಲೆಬೇಳೆನೆ ಆಗ್ಬೇಕದು, ಕಡ್ಲೆಬೇಳೆ ತೊವೆ ಆಗ್ಬೇಕು. ಆ ತೊವೆ ನೀರ್ ನೀರ್ ಆಗಿರಬಾರ್ದು, ಅದು ಗಟ್ಟಿಗಟ್ಟಿ ಆಗಿರ್ಬೇಕದು, ಅಂತ ತೊವೆ ಆಗ್ಬೇಕು ಅಂತ ತಾಕೀತು ಮಾಡ್ತಾರೆ. ಆಮೇಲೆ ರಾಮಚಂದ್ರ ದತ್ತ ಇತ್ಯಾದಿ ಭಕ್ತಾದಿಗಳು ಬಂದ್ರೆ ಅವನು ಬರೋದು ಕುದುರೆ ಗಾಡಿಯಲ್ಲಿ. ಕುದುರೆ ಗಾಡಿ ಆ ನಹಬತ್ ಖಾನೆಯ ಎದುರುಗಡೆ ನಿಂತಿತ್ತು ಅಂದ್ರೆ ಗಾಡಿ ಮೇಲಿಂದ ಕುಳಿತು ಹೇಳ್ತಾನವನು, ರಾಮಚಂದ್ರ ದತ್ತ ಬಂದಿದ್ದೇನೆ, ಇವತ್ತು ನನಗೆ ತೊಗರಿಬೇಳೆ ತೊವೆ ಆಗಬೇಕು, ಇಂಥದ್ದೇ ಆಗಬೇಕು ಅಂಥದ್ದೇ ಆಗಬೇಕು ಅಂತ ಶಾರದಾ ಮಾತೆಯವರಿಗೆ ಕೇಳೋ ಹಾಗೆ ಹೇಳಿಬಿಟ್ಟು ಅಲ್ಲಿ ಹೊರಟೋಗ್ತಾ ಇದ್ದ. ಶ್ರೀ ಮಾತೆಯವರು ಅಡಿಗೆ ಮಾಡಿ ಆ ನೈಋತ್ಯ ದಿಕ್ಕಿನಲ್ಲಿರತಕ್ಕಂತಹ ವರಾಂಡಕ್ಕೆ ಕಳಿಸಿಕೊಡ್ತಾರೆ. ಭಕ್ತರು ಇಂದಿನ ಹಾಗೆ ಆಗಾಗ ಪರಮಹಂಸರೊಡನೆ ಉಳಿದುಕೊಳ್ತಾ ಇದ್ರು. ಸುರೇಂದ್ರ ಪರಮಹಂಸರ ಖರ್ಚು ವೆಚ್ಚದ ಬಹುಭಾಗವನ್ನು ಹೊರುತ್ತಿದ್ದ. ಇದು ಈ ಪ್ಯಾರಾದಲ್ಲಿ ಇನ್ನೊಂದು ಬಹಳ ಮುಖ್ಯವಾದಂತಹ ಅಂಶ. ಒಂದನೇದು, ನರೇಂದ್ರ ಇದ್ರೆ ಎಷ್ಟು ಸಂತೋಷ ಅಂತ. ಎರಡನೇದು ಭಕ್ತಾದಿಗಳು ಅಲ್ಲಿ ರಾತ್ರಿ ಹೊತ್ತು ಕಲಿಯೋದಕ್ಕೆ ಅವಕಾಶ ಇರ್ತಾ ಇತ್ತು ಅಂತ. ಮೂರನೇದು ಶಾರದಾದೇವಿಯವರ ಸಮಾಚಾರ. ನಾಲ್ಕನೇದು ಈ ಸುರೇಂದ್ರನಾಥ ಮಿತ್ರ ಅಂತ ಹೇಳ್ತಕ್ಕಂತಹ ಶ್ರೀರಾಮಕೃಷ್ಣ ಭಕ್ತ, ಅಂದ್ರೆ ಅಲ್ಲಿನ ಖರ್ಚು ವೆಚ್ಚನ ಬಹುಭಾಗವನ್ನ ತಾನೇ ವಹಿಸಿಕೊಳ್ತಾ ಇದ್ದ ಅನ್ನೋದು. ಇದು ಬಹಳ ಸ್ವಾರಸ್ಯಕರವಾದಂತಹ ಅಂಶ. ಶ್ರೀರಾಮಕೃಷ್ಣರಿಗೆ, ಅರ್ಚಕರಾದಂತಹ ಶ್ರೀರಾಮಕೃಷ್ಣರಿಗೆ ಸಂಬಳ ಎಷ್ಟು ಅಂತಂದ್ರೆ 7 ರೂಪಾಯಿ. 1 ರೂಪಾಯಿ ಕೂಡ ಬರ್ತಿ ಇಲ್ಲ. ಅವರು ದಕ್ಷಿಣೆಗೆಲ್ಲ ಕೈ ಒಡ್ತಿರ್ಲಿಲ್ಲ, ದಕ್ಷಿಣೆಗೆ ಕೈ ಒಡ್ತಿರ್ಲಿಲ್ಲ, ಬರ್ತಿ ಇರಲಿಲ್ಲ. ತಿಂಗಳಿಗೆ 7 ರೂಪಾಯಿ ಏನೋ ಅದು, ಅಷ್ಟರಲ್ಲಿ ಅವ್ರ ಜೀವನ ಆಗಬೇಕಾಗಿತ್ತು. ಆದರೆ ಸ್ವಾರಸ್ಯ ಏನಪ್ಪ ಅಂತಂದ್ರೆ, ಶ್ರೀರಾಮಕೃಷ್ಣರು ನಿರ್ಯಾಣ ಹೊಂದುವ ವೇಳೆಗೆ 300 ರೂಪಾಯಿಯನ್ನ ಸೇರಿಸಿಟ್ಟಿದ್ರು. ಆ 7 ರೂಪಾಯಿ ಅಂತ ಹೇಳ್ತಕ್ಕಂಥದ್ದು ಒಂದು ಸ್ವಲ್ಪವೂ ಖರ್ಚಿಯಾಗಿರಲಿಲ್ಲ ಅಂತ ಅರ್ಥ. ಆ 300 ರೂಪಾಯಿಯಲ್ಲಿ ಶಾರದಾದೇವಿಯವರಿಗೆ 2 ಬಳೆ, ಚಿನ್ನದ ಬಳೆಯನ್ನು ಮಾಡಿ ಹಾಕ್ತಾರೆ. ಅದು ಇವತ್ತೂ ಕೂಡ ಅವ್ರ ಕಾಲಿನಲ್ಲಿ ಕಾಣ್ತಾ ಇದೆ. ಅದು ಸಾಮಾನ್ಯವಾದ ಬಳೆ ಅಲ್ಲ, ಅದು ಅದಕ್ಕೆ ಅನಂತ ಬಳೆ, ಅನಂತ ಬಳೆ ಅಂತ ಹೆಸರು. ಶ್ರೀಮಾತೆ ಸೀತಾದೇವಿ ಶ್ರೀರಾಮಕೃಷ್ಣರಿಗೆ ದರ್ಶನ ಕೊಟ್ಟಿದ್ದಾಗ ಆ ಬಳೆಯನ್ನು ಕಂಡಿರ್ತಾರೆ ಶ್ರೀರಾಮಕೃಷ್ಣರು. ಸೀತಾಮಾತೆಯ ಕೈಯಲ್ಲಿದ್ದಂತಹ ಬಳೆಯ ಆಕಾರ ಆ ರೀತಿಯಲ್ಲಿ ಇತ್ತಂತೆ. ಆದ್ರಿಂದ ನನ್ನ ಶಾರದಿಗೂ ಕೂಡ ಅಂಥದ್ದೇ ಒಂದು ಬಳೆ ಮಾಡಿಸಿ ಹಾಕಬೇಕು ಅಂತ ಅವರು ಕೂಡಿ ಇಟ್ಟಿದ್ರು ಅದನ್ನ. ಆಮೇಲೆ ಇನ್ನೊಂದು ಸ್ವಾರಸ್ಯ ಏನಪ್ಪ ಅಂತಂದ್ರೆ, ಶಾರದೆ 5 ವರ್ಷದ ಹುಡುಗಿಯಾಗಿದ್ದಾಗ ಮದುವೆ ಆದದ್ದು ನಿಮಗೆಲ್ಲ ಗೊತ್ತಿರಬಹುದು. ಮದುವೆ ಆದ ಮರುದಿನವೇ ಅವಳ ಮೈ ಮೇಲಿನ ಒಡವೆಗಳನ್ನೆಲ್ಲ ಎರವಲು ತಂದದ್ದು. ಅದನ್ನ ಧರ್ಮದಾಸ ಲಾಹ ಅವರ ಮನೆಗೆ ಹಿಂತಿರುಗಿಸಬೇಕಾಗಿತ್ತು. ಆ ಸಂದರ್ಭದಲ್ಲಿ ಅತ್ತೆ ಅಂದ್ರೆ ಚಂದ್ರಮಣಿ ದೇವಿ ಬಹಳ ರೋಧಿಸಿದ್ಲು. ಈ ಎಳೆಯ ಮಗುವಿನ ಮೈ ಮೇಲಿನ ಆವರಣಗಳನ್ನೆಲ್ಲ ಹೇಗೆ ತೆಗೆಯೋದಪ್ಪ, ಅದೆಷ್ಟು ನಿರಾಶೆ ಪಟ್ಕೊಳ್ಳುತ್ತೆ. ಚಿನ್ನ ಬಣ್ಣ ಅಲ್ಲಿ ಇಲ್ಲಿ ಇದ್ದದನ್ನ ಕಂಡು ಬಹಳ ಆನಂದದಿಂದ ಓಡಾಡಿಕೊಂಡಿದ್ದು ಈಗ ನಿದ್ರೆ ಮಾಡ್ತಾ ಇದೆ. ನಿಜ, ಮರುದಿನ ಬೆಳಿಗ್ಗೆ ಕೊಡಬೇಕು ನಾನು ವಾಪಸ್ಸು, ಏನ್ ಮಾಡೋದು ಅಂತ ಯೋಚಿಸ್ತಾ ಇದ್ದಾಗ ಶ್ರೀರಾಮಕೃಷ್ಣ ತಾಯಿಯ ಸಹಾಯಕ್ಕೆ ಬರ್ತಾರೆ. ಏನಮ್ಮ, ಏನ್ ಯೋಚನೆ ಮಾಡಬೇಡ, ನಾನು ಅದರ ವ್ಯವಸ್ಥೆ ಮಾಡ್ತೇನೆ ಅಂತ ಆ ಮುದ್ದು ಮಗು ಮಲ್ಕೊಂಡು ಗಾಢವಾಗಿ ನಿದ್ರೆಯಲ್ಲಿ ಮಗ್ನವಾಗಿದ್ರೆ ಶ್ರೀರಾಮಕೃಷ್ಣರು ಬಳೆ, ಸರ, ನತ್ತು, ಓಲೆ ಎಲ್ಲವನ್ನು ಒಂದೊಂದಾಗಿ ಕಳಚಿ ತೆಗೆದುಕೊಟ್ರು. ಮರುದಿವಸ ಬೆಳಿಗ್ಗೆ ಮಗು ಶಾರದೆ ಎದ್ದ ತಕ್ಷಣವೇ ತನ್ನ ಮೈನ ನೋಡ್ಕೊಳ್ಳುತ್ತೆ. ನೋಡಿದ್ರೆ ಚಿನ್ನ ಇಲ್ಲ. ಅಮ್ಮ, ಅತ್ತೆ ಗೊತ್ತು ಮಗು ಅಳುತ್ತೆ ಅಂತ. ಎದ್ದ ತಕ್ಷಣ ಅದಕ್ಕೆ ಚಿನ್ನದ ಚಿಂತೆ ಆಗುತ್ತೆ ಅಂತ ಗೊತ್ತು. ಅದಕ್ಕೆ ಬಳಿಯಲ್ಲೇ ಇರ್ತಾಳೆ. ಏನ್ ಮರಿ ನೋಡಿ, ಇಲ್ಲಿ ಇಲ್ಲಿ ಇಲ್ಲಿ ಇಲ್ಲೆಲ್ಲ ಇತ್ತಲ್ಲ, ಎಲ್ಲಿ ಇದೆಲ್ಲ ಅಂತ. ಏನು ಉತ್ತರ ಕೊಡೋದು? ಆಗ ಆ ಚಂದ್ರಮಣಿ ದೇವಿ ಮಗುವಿಗೆ ಸಮಾಧಾನ ಮಾಡ್ತಾಳೆ. ನೋಡು, ನೀನೇನು ಯೋಚನೆ ಮಾಡಬೇಡ, ನಿನ್ನ ಗಂಡ ಮುಂದೆ ಒಳ್ಳೆ ಚಿನ್ನಾಭರಣಗಳನ್ನೆಲ್ಲ ಮಾಡಿಸಿ ಹಾಕ್ತಾನೆ ಅಂತ ಸಮಾಧಾನ ಮಾಡ್ತಾಳೆ. ಹೇಗೆ ಸಮಾಧಾನ ಆಯಿತು? 10 ಹತ್ತು ಸುಸ್ತಾಗಿ ಸಮಾಧಾನ ಆಗಿದ್ದಿರಬಹುದು. ಅಂತವೇ ಶ್ರೀರಾಮಕೃಷ್ಣರು ಆ ತಾಯಿಯ ಮಾತನ್ನ, ತಮ್ಮ ಹೆಂಡತಿಗೆ ಏನಾದರೂ ಚಿನ್ನಾಭರಣ ಮಾಡಿ ಹಾಕಬೇಕು ಅಂತ ಹೇಳ್ತಕ್ಕಂಥ ವಿಷಯವನ್ನ ನೆನಪಿಟ್ಕೊಂಡಿದ್ರು. ಎಷ್ಟು ಸಮಾಧಿಗಳಾಗಬಹುದು, ಎಂತೆಂಥ ಸಾಧನೆಗಳೆಲ್ಲ ಆಗಬಹುದು. ಆದರೆ ಶಾರದಾದೇವಿಗೆ ಆ ಒಡವೆ ಮಾಡಿ ಹಾಕಬೇಕು, ಬಳೆ ಮಾಡಿ ಹಾಕಬೇಕು ಅಂತ ಹೇಳ್ತಕ್ಕಂಥದ್ದನ್ನ ಮರ್ತಿರ್ಲಿಲ್ಲ ಅವರು. ಆ 300 ರೂಪಾಯಿಯಿಂದ ಬಳೆ ಮಾಡಿ ಹಾಕ್ತಾರೆ ಅಷ್ಟೇ. ಆಮೇಲೆ ಹೇಳ್ತಾರೆ ಅವರು, ನನಗೂ ನನ್ನ ಹೆಂಡತಿಗಿರು ಸಂಬಂಧ ಅಂದ್ರೆ ಇಷ್ಟೇನೆ, ಗೊತ್ತಾಯ್ತಾ ಅಂತ. ಇಂತಹ ಅದ್ಭುತವಾದಂತಹ ಜೀವನ ಅವರದ್ದು. ಕಾಸಿಲ್ಲ ಕೈನಲ್ಲಿ, ಕಾಮಿನಿ ಕಾಂಚನ ತ್ಯಾಗ ಅಂತಂದ್ರೆ ಪರಿಪೂರ್ಣವಾಗಿ ತ್ಯಾಗ. ಅದೇ ಶ್ರೀರಾಮಕೃಷ್ಣ ಆಶ್ರಮದಲ್ಲಿ ಇರುವಂತಹ ಸನ್ಯಾಸಿಗಳು ಅವರ ಬಳಿಗೆ ಸ್ತ್ರೀಯರೂ ಬಹಳ ಮಂದಿ ಬರ್ತಾ ಇದ್ದಾರೆ. ಕಾಮಿನಿ ಮತ್ತು ಪುರುಷರು ಕಾಣಿಕೆ ಹಾಕುವುದರೊಂದಿಗೆ ಆ ಸ್ತ್ರೀಯರು ಕೂಡ ಕಾಣಿಕೆ ಹಾಕ್ತಾ ಇದ್ದಾರೆ. ಈ ರಾಮಕೃಷ್ಣಾಶ್ರಮದ ಸನ್ಯಾಸಿಗಳು ಈ ಕಡೆ ಸ್ತ್ರೀಯರನ್ನೂ ಮಾತನಾಡಿಸ್ತಾ ಇದ್ದಾರೆ, ಅವರ ಕೈಯಿಂದಲೇ ಕಾಣಿಕೆಯನ್ನೂ ಹಿಡಿತಾ ಇದ್ದಾರೆ. ಈ ಕಾಮಿನಿ ಕಾಂಚನ ಈ ಎರಡನ್ನೂ ಈ ಸನ್ಯಾಸಿಗಳು ಹಿಡಿದಿದ್ದಾರೆ. ಶ್ರೀರಾಮಕೃಷ್ಣರ ಆ ಒಂದು ಅದ್ಭುತವಾದಂತಹ ಜೀವನಕ್ಕೂ ಈ ಸನ್ಯಾಸಿಗಳಿಗೂ ಏನು ಸಂಬಂಧ ಅಂತನ್ನುವ ಪ್ರಶ್ನೆ ಎದ್ರೆ ಖಂಡಿತವಾಗಿಯೂ ಅದು ಆಶ್ಚರ್ಯಕರವಾದದ್ದೇನಲ್ಲ. ನಾನೂ ಕೂಡ ಎಷ್ಟೋ ಸಲ ಯೋಚನೆ ಮಾಡ್ತಾ ಇರ್ತೇನೆ, ಏನು ನಾನು ಹಿಡಿಬೇಕು, ಆಮೇಲೆ ಸ್ತ್ರೀಯರೊಂದಿಗೆ ಹೆಚ್ಚು ಮಾತನಾಡಬೇಕು, ಹೆಚ್ಚೇನು ಮಾತನಾಡ್ತಾ ಇಲ್ಲ, ಜನರಿಗೆ ಹೆಚ್ಚು ಮಾತಾಡುವ ಕಾಣ್ತದೆ ಅದಕ್ಕೆ ಅಂತ ಹೇಳಿದ್ರೆ ಬಹಳ ಜನ ಸ್ತ್ರೀಯರು ಒಬ್ಬರಾಗ್ಲೇ ಒಬ್ರು, ಆಗ ದೂರದಲ್ಲಿ ಸುಮ್ಮನೆ ನೋಡುವವರಿಗೆ ಯಾವಾಗ ನೋಡಿದ್ರು ಸ್ತ್ರೀಯರು ಕಾಣ್ತಾರೆ, ಯಾರು ಅಂತ ಮಾತ್ರ ಗೊತ್ತಿಲ್ಲ ಅವರಿಗೆ. ಮತ್ತು ಈ ಕಾಣಿಕೆ ಈ ಒಂದು ಸ್ತ್ರೀಯರು ಇವೆರಡನ್ನೂ ನಾನು ಈ ರೀತಿಯಲ್ಲಿ ಪರಿಗ್ರಹಿಸಬೇಕು ಅಂತ ಮತ್ತೆ ಮತ್ತೆ ಯೋಚನೆ ಮಾಡ್ತೇನೆ. ಆದರೆ ಯಾವುದೇ ಬಗೆಯ ಸ್ತ್ರೀ ವಿಷಯದಲ್ಲಿ ಅವರ ವಿಷಯದಲ್ಲಿ ಹೆಚ್ಚು ಇವರ ವಿಷಯದಲ್ಲಿ ಕಡಿಮೆ ಅಂತನ್ನೋದನ್ನ ನನ್ನ ಅಂತರಂಗದ ಆಣೆಯಾಗಿ ಮಾಡಿಲ್ಲ. ಆದ್ರಿಂದ ಆ ವಿಷಯದಲ್ಲಿ ನನಗೇನು ಭಯ ಇಲ್ಲ. ಆದರೆ ಈ ಕಾಂಚನದ ವಿಚಾರದಲ್ಲಿ ಯೋಚನೆ ಮಾಡ್ತಾ ಇದ್ದೇನೆ, ಇವತ್ತಿಗೂ ಯೋಚನೆ ಮಾಡ್ತಾ ಇದ್ದೇನೆ, ತಗೊಳ್ಬೇಕೋ ಬೇಡವೋ ಹಾಗೆ ಅಂತ. ಯಾತಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಕಾಂಚನ ಅಂತನ್ನುವ ಕಾರಣದಿಂದ ನೋಡುವವರಿಗೆ ಏನಪ್ಪಾ ಅಂದ್ರೆ ಎಷ್ಟೊಂದು ಬರುತ್ತೆ, ಈ ಕರ್ನಾಟಕದನ್ನೆಲ್ಲ ಬದಲಾಯಿಸಬಹುದು ಅನ್ನೋ ಹಾಗೆ ಕಾಣಿಸುತ್ತದೆ. ಆದರೆ ಹಾಕುವುದು ಎಷ್ಟದು, ಅದು ಏನಾಗುತ್ತೆ, ಅವರಿಗಿರ್ತಕ್ಕಂತಹ ಯುವಕ ಸಂಘ, ಬಾಲಕ ಸಂಘ, ಆಮೇಲೆ ಕರ್ನಾಟಕದಾದ್ಯಂತ ಜ್ಞಾನ ಪ್ರಚಾರ ಕಾರ್ಯ, ಆ ಜ್ಞಾನ ಪ್ರಚಾರ ಕಾರ್ಯಕ್ಕೆ ಈ ಹಣ ಹೇಗೆ ಉಪಯೋಗ ಆಗ್ತಾ ಇದೆ. ಉದಾಹರಣೆಗೆ ಕಳೆದ ಡಿಸೆಂಬರ್ ಮತ್ತು ಜನವರಿ ಎರಡು ತಿಂಗಳು ಕೆಲವು ಪುಸ್ತಕಗಳಿಗೆ ಅರ್ಧ ಬೆಲೆಯನ್ನು ಮಾಡಿ ಜನಸಾಮಾನ್ಯರೆಲ್ಲರಿಗೂ ತಲುಪುವಂತೆ ಮಾಡಿದಂತಹ ಒಂದು ಸಂಗತಿ ಎಲ್ಲರಿಗೂ ಗೊತ್ತಿದೆ. ಅದರಲ್ಲಿ ಬಹುಭಾಗ ಹಣ ಈ ಕಾಣಿಕೆಯಲ್ಲಿ ಹೋಗಿ ಖರ್ಚಾಗಿದೆ, ಸುಮಾರು ಹತ್ರ ಲಕ್ಷ ರೂಪಾಯಿವರೆಗೆ ಖರ್ಚಾಗಿದೆ. ಅದಕ್ಕೆ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ದಾನ ಧರ್ಮಗಳನ್ನು ಮಾಡಿದ್ದಾರೆ. ಆ ರೀತಿಯಲ್ಲಿ ಮಾಡಿ ಈ ಒಂದು ಸಂಸ್ಕೃತಿ ಪ್ರಸಾರ ಮತ್ತು ಜ್ಞಾನ ಪ್ರಸಾರ ಅಂತ ಹೇಳ್ತಕ್ಕಂಥದ್ದು ಆಗಿದೆ ಅಂತನ್ನೋದನ್ನ ನಾನು ಈ ಮಹಾಸಭೆಗೆ ಹೇಳಬೇಕಾಗುತ್ತೆ. ಯಾಕೆಂತಂದ್ರೆ ನೀವೆಲ್ಲರೂ ಕೂಡ ಶ್ರೀರಾಮಕೃಷ್ಣರ ವಿವಿಧ ರೂಪಗಳು, ನೀವೆಲ್ಲ ಶ್ರೀರಾಮಕೃಷ್ಣರೇ ಆಗಿ ನನ್ನನ್ನ ಪರೀಕ್ಷೆ ಮಾಡ್ತಾ ಇದ್ದೀರಿ. ನಾನು ಯಾವಾಗಲೂ ಒಂದು ಮಾತನ್ನ ಮನಸ್ಸೊಳಗೆ ಹೇಳ್ಕೊಳ್ತಾ ಇರ್ತೀನಿ, ನಾನು ಶಿಷ್ಯ, ಇಲ್ಲಿ ನೆರೆದಿರುವಂತಹ 2000 ಜನ ಗುರುಗಳು, ನಾನು ಸರಿಯಾದ ರೀತಿಯಲ್ಲಿ ಉಪನ್ಯಾಸ ಮಾಡ್ತಾ ಇದ್ದೇನೆಯೇ, ನನ್ನ ಜೀವನ ಕ್ರಮಗಳೆಲ್ಲ ಸರಿಯಾದ ರೀತಿಯಲ್ಲಿ ಇದೆಯೇ ಇಲ್ಲವೇ ಅಂತನ್ನೋದನ್ನ ಪರೀಕ್ಷೆ ಮಾಡಿ ಹೋಗ್ತಾ ಇದ್ದಾರೆ ಈ ಗುರುಗಳು. ಅವರು ಒಂದೇ ಶನಿವಾರವೂ ಕೂಡ ಅಷ್ಟೇ ಪ್ರಮಾಣದಲ್ಲಿ ಬಂದ್ರೆ ಹಿಂದಿನ ಶನಿವಾರದಲ್ಲಿ ನಾನು ಪಾಸ್ ಆಗಿದ್ದೇನೆ ಅಂತ ಅರ್ಥ. ಈ ರೀತಿಯಲ್ಲಿ ಎಚ್ಚರವಾದ ರೀತಿಯಲ್ಲಿ ಹೋಗಬೇಕಾಗುತ್ತೆ, ಆಮೇಲೆ ಮಾಡಿದ್ದನ್ನ ಕೂಡ ತಿಳಿಸಬೇಕಾಗುತ್ತೆ. ಇನ್ನೊಂದು ಆಲೋಚನೆ ಮಾಡ್ತಾ ಇರ್ತೀನಿ ನಾನು ಏನು ಹೇಳಿದ್ರೆ, ನಾನು ಹಿಡಿಯುವಾಗ ಸಾರ್ವಜನಿಕವಾಗಿ ಅಂದ್ರೆ ಎಲ್ಲರ ದೃಷ್ಟಿ ಬೀಳುವಂತೆ ಹಿಡಿತೇನೆ, ಕೊಡುವಾಗ ಮಾತ್ರ ಸಾರ್ವಜನಿಕರಿಗೆ ಗೊತ್ತೇ ಇಲ್ಲ, ಪೇಪರ್ ಹಾಕ್ಸೋ ಆಗಿಲ್ಲ. ಆದರೆ ಇಂತಹ ಸಂದರ್ಭ ಬಂದಾಗ ಒಂದು ಮಾತನ್ನ ಹೇಳಿಬಿಡ್ತೇನೆ ನಾನು. ಯಾತಕ್ಕೆ ಅಂತ ಹೇಳಿದ್ರೆ ಆರ್ಥಿಕ ಶುದ್ಧಿ, ಜೀವನದಲ್ಲಿ ಹೃದಯ ಶುದ್ಧಿ ಇವುಗಳೇ ಪ್ರಧಾನ. ಆದ್ರಿಂದ ನಮ್ಮ ವಿಚಾರಗಳನ್ನೆಲ್ಲ ಸ್ಪಷ್ಟವಾಗಿ ಸಾರ್ವಜನಿಕರಿಗೆ ತಿಳಿಸಿದಾಗ ಅವರೆಲ್ಲ ನಿರ್ಭೀತಿಯಿಂದ, ನಿಶ್ಚಿಂತೆಯಿಂದ, ನೆಮ್ಮದಿಯಿಂದ ಇರಬಹುದು ನೋಡಿ. ಆ ಬದಿಯ ನಿಶ್ಚಿಂತೆ, ನಿರ್ಭೀತಿ, ನೆಮ್ಮದಿ ಅದನ್ನ ನಾನು ನಿಮಗೆ ಕೊಡಕ್ ಸಾಧ್ಯವಾಗದೆ ಹೋದ್ರೆ ನನ್ನ ಮಾತೆಲ್ಲ ಕೇವಲ ಮಾತಾದೀತೆ ವಿನಃ ಹೆಚ್ಚಿಗೆ ಪ್ರಯೋಜನಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ನಾನು ಈ ಮಾತನ್ನ ಹೇಳಿದೆ. ಶ್ರೀರಾಮಕೃಷ್ಣರು ಕಾಮಿನಿ ಕಾಂಚನ ತ್ಯಾಗ ಮಾಡಿದ್ರೂ ಕೂಡ ಒಂದು ಮಾತು ಹೇಳ್ತಾ ಇದ್ರು, ಕಾಮಿನಿಯಿಂದ ಭಯ ಏನಿದೆ? ನಮ್ಮಲ್ಲಿ ಆಸಕ್ತಿ ಇಲ್ಲದೆ ಇತ್ತು ಅಂತಂದ್ರೆ, ಆಸೆ ಇಲ್ಲದೆ ಇತ್ತು ಅಂತ ಹೇಳಿದ್ರೆ ಕಾಮಿನಿ ಇರಲಿ, ನನ್ನ ಹೆಂಡತಿ ಅನ್ನಪೂರ್ಣೆ, ಅವಳು ನಾನು ಅಡಿಗೆ ಮಾಡಿ ಹಾಕ್ತಾ ಇದ್ದಾಳೆ, ಇದನ್ ಕಡಿಮೆ ಇದೆ, ನಾನೇ ಅಡಿಗೆ ಮಾಡ್ಕೊಳ್ಳೋಕೆ ಸಾಧ್ಯವೇ ಅಂತನೋ ಒಂದು ಮಾತನ್ನ ತುಂಬಾ ಸ್ವಾರಸ್ಯಕರವಾಗಿ ಹೇಳ್ತಾರೆ. ಆಮೇಲೆ ತಾನು ಶುಷ್ಕ ಸಾಧು ಆಗಬಾರ್ದಮ್ಮ ಅಂತ ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡಿಕೊಳ್ತಾರೆ. ಶುಷ್ಕ ಸಾಧು ಅಂದ್ರೆ ಬಿಟ್ಟಿ ಭಾಷೆ ಮಾಡುವವರು ಅಂತ ಅರ್ಥ, ಬರೀ ಉಪದೇಶ ಮಾಡುವವರು ಅಂತ ಅರ್ಥ. ಯಾರ್ಯಾರು ಭಕ್ತಾದಿಗಳು ಅಲ್ಲಿಗೆ ಬರ್ತಾರೋ ಅವರಿಗೊಂದು ಕಿಂಚಿತ್ ಪ್ರಸಾದ ಕೊಡೋದಕ್ಕೆ, ಸಿಹಿ ತಿಂಡಿನ ಆಗಾಗ ಕೊಡೋದಕ್ಕೆ ಏನಾದರೂ ಇರಬೇಕು. ಅದು ಅಲ್ಲದೇನೆ ಶಾರದಾದೇವಿಯವರು ಅಡುಗೆ ಮಾಡ್ತಾ ಇದ್ದಾರೆ. ಎಲ್ಲಿಂದ ಅಡುಗೆ ಮಾಡ್ತಾ ಇದ್ದಾರೆ? ಅದಕ್ಕೆ ಹಣ ಬೇಡವೇ? ಎಷ್ಟೊಂದು ಜನರಿಗೆ ಅಡುಗೆ ಮಾಡಬೇಕಾಗಿದೆ, ಅವರಿಗೆ ಸಂಬಳ ಅಂತೂ ಇಲ್ಲ, ಅಡುಗೆ ಮಾಡಿದ್ದಕ್ಕೆ ಅವರಿಗೆ ಯಾರೇನ್ ಕೊಡ್ತಾರೆ? ಆದರೆ ಅಡಿಗೆ ಮಾಡೋದಕ್ಕೆ ಸಾಮಾನಾದರೂ ತರಬೇಕಲ್ಲ, ಒಂದು ಮಡಿಕೆ ಹೊರದೋದ್ರೆ ಇದೊಂದು ಮಡಿಕೆ ತರದಕ್ಕಾದ್ರೂ ಹಣ ಬೇಕಲ್ಲ. ಶ್ರೀರಾಮಕೃಷ್ಣ ಪ್ರಾರ್ಥನೆ ಮಾಡಿಕೊಳ್ತಾರೆ, ಅಮ್ಮ ನಾನು ಶುಷ್ಕ ಸಾಧುವನ್ನಾಗಿ ಮಾಡಬೇಡ, ನನ್ನನ್ನ ಅಂದ್ರೆ ಬಂದವರಿಗೇನು ಇಲ್ಲದ ಹಾಗೆ ಮಾಡಬೇಡ, ಏನಾದ್ರು ಕೊಡೋದಕ್ಕೆ ಊಟ ಗೀಟ ಹಾಕೋದಕ್ಕೆ ವ್ಯವಸ್ಥೆ ಇರಲಿ. ಬಹಳ ಸತ್ಯ ಮಾತು. ಬಾಲಕ ಸಂಘದ ಹುಡುಗರು ಆಶ್ರಮದಲ್ಲಿ ಹಲವಾರು ಕೆಲಸಗಳನ್ನು ಮಾಡ್ತಾರೆ. ಹೋಗುವಾಗ ಸ್ವಾಮೀಜಿ ಹೋಗ್ಬಿಟ್ಟು ಬರ್ತೇನೆ ಅಂತ ಹೇಳಿದ್ರೆ, ಹೋಗ್ಬಿಟ್ಟು ಬಾರಪ್ಪ, ನೀನು ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿದ್ರೆ. ಸೊ ನಾನು ಕೂಡ ಅವ್ರಿಗೆ ಏನಾದ್ರು ಕೊಡೋದಕ್ಕೆ ಸಾಧ್ಯ ಆಗ್ಬೇಕು ನನ್ನ ಕೈಯಿಂದ. ಆದ್ರೆ ಸನ್ಯಾಸಿಯನ್ನು ಸಂಪಾದನೆ ಕಾರ್ಯವನ್ನ ಹಚ್ಕೊಂಡಿರೋದಿಲ್ಲ, ಹಾಗೇನೇನು ಶ್ರೀರಾಮಕೃಷ್ಣ ಸಂಪಾದನೆ ಮಾಡ್ತಾ ಇಲ್ಲ, ಅಲ್ಲಿ ಖರ್ಚಾಗಬೇಕಾಗಿದೆ ಮಾತ್ರ. ಅದಕ್ಕೋಸ್ಕರ ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡಿಕೊಡ್ತಾರೆ, ಅಮ್ಮ ಶುಷ್ಕ ಸಾಧುವನ್ನಾಗಿ ಮಾಡದೆ ಇರು ನನ್ನನ್ನ. ಶ್ರೀರಾಮಕೃಷ್ಣರು ಮಾತಿನ ಸಂದರ್ಭದಲ್ಲಿ ಆಗಾಗ ಅವರು ಹೇಳ್ತಾ ಇದ್ರು, ದೇವಸ್ಥಾನಕ್ಕೆ ಹೋಗುವಾಗ ಬರೀ ಕೈಲಿ ಹೋಗಬಾರ್ದು, ದೇವರು ನೋಡೋದಕ್ಕೆ ಹೋಗುವಾಗ ಬರೀ ಕೈಲಿ ಹೋಗಬಾರ್ದು, ಪುಟ್ಟ ಪುಟ್ಟ ಮಕ್ಕಳನ್ನು ನೋಡಕ್ ಹೋಗುವಾಗ ಬರೀ ಕೈಲಿ ಹೋಗಬಾರ್ದು, ರೋಗಿಗಳನ್ನು ನೋಡಕ್ ಹೋಗುವಾಗ ಬರೀ ಕೈಲಿ ಹೋಗಬಾರ್ದು, ಹಾಗೇನೇ ಸಾಧುಗಳನ್ನು ನೋಡಕ್ ಹೋಗುವಾಗಲೂ ಕೂಡ ಬರೀ ಕೈಲಿ ಹೋಗಬಾರ್ದು ಅಂತ ಒಂದು ನಾಲ್ಕು ಅಂಶಗಳನ್ನು ಹೇಳ್ತಾರೆ ಅವರು. ಯಾತಕ್ಕೆ ಅಂತಂದ್ರೆ ಸಾಧುಗಳಿಗೆ ಹೃದಯ ಅಂತ ಒಂದಿರುತ್ತೆ ಒಳಗಡೆ, ಏನಾದ್ರು ಕೊಡಬೇಕು, ಕಷ್ಟಪಟ್ಟವ್ರು ಎಷ್ಟೋ ಜನ ಬರ್ತಿರ್ತಾರೆ, ಅದನ್ನೆಲ್ಲ ಹೇಳ್ತಾ ಇತ್ತು ಅಂತಂದ್ರೆ ಈ ಸಾಧುಗಳ ಕತೆ ಬಹಳ ಸ್ವಾರಸ್ಯಕರವಾದ್ದು. ಅದು ಬೇರೆ, ಅದು ಬೇಡ ಈಗ. ಆದ್ರೆ ಶ್ರೀರಾಮಕೃಷ್ಣ ಸ್ವಯಂ ಸಾಧು ಕೊಡಬೇಕಾಗಿದೆ ಭಕ್ತಾದಿಗಳಿಗೆ, ಎಲ್ಲೆಲ್ಲಿ ಯಾರ್ಯಾರು ಕಷ್ಟಪಡ್ತಾರೋ ಅದನ್ನು ಕಂಡು ಅವ್ರಿಗೊಂಚೂರು ಕೊಡಬೇಕಾಗಿದೆ. ಮಥುರಾನಾಥ ವಿಶ್ವಾಸ ಜೊತೆನಲ್ಲಿ ಕಾಶಿ ಯಾತ್ರೆಗೆ ಹೋಗುವ ಸಂದರ್ಭದಲ್ಲಿ ಆ ದೇವಗರ್ ಅಂತನ್ನುವ ಸ್ಥಳದಲ್ಲಿ ರೈಲು ನಿಂತಾಗ ಅಲ್ಲಿರ್ತಕ್ಕಂತಹ ಬಡಜನರನ್ನು ಕಂಡು ಶ್ರೀರಾಮಕೃಷ್ಣ ಆ ಮಥುರಾನಾಥ ವಿಶ್ವಾಸನಿಗೆ ಏನು ಹೇಳಿದ್ದಾರೆ ನೀವು ಕತೆ ಓದ್ದವರಿಗೆಲ್ಲ ಗೊತ್ತಿದೆ. ಅವರಿಗೆ ತಲೆಗೆ ಎಣ್ಣೆ, ಮೈಗೆ ಬಟ್ಟೆ, ಹೊಟ್ಟೆ ತುಂಬ ಊಟ, ಇದನ್ನ ನೀನು ಕೊಡದೇ ಇದ್ರೆ ನಾನು ಯಾತ್ರೆಗೆ ಬರೋದಿಲ್ಲ, ವಾಪಸ್ ಹೋಗ್ತೇನೆ ನನ್ನಿಂದ, ಇವ್ರ ಜೊತೆಲೇ ಕೂತ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಅವರು ಸ್ವಯಂ ತಮ್ಮ ಬಳಿ ಕೊಡುವಂತಹದ್ದಿಲ್ಲದಿದ್ರೂ ಕೂಡ ಕೊಡುವವ್ರನ್ನ ಹಿಡಿದು ಕೊಡಿಸ್ತಕ್ಕಂತಹ ಆ ಒಂದು ವಿಧಾನವನ್ನ ನಾವಿಲ್ಲಿ ಗುರುತಿಸಬೇಕಾಗುತ್ತೆ. ಸ್ವಯಂ ಶ್ರೀರಾಮಕೃಷ್ಣರು ತಮ್ಮ ಕೈಯಲ್ಲಿ ಹಣವನ್ನ ಹಿಡಿದೇ ಇದ್ರೂ ಕೂಡ ಹಣವನ್ನ ಹಿಡಿದುಕೊಂಡವರು ನಾಲ್ಕು ಜನರನ್ನ ಅವರು ಹಿಡಿದುಕೊಂಡಿದ್ರು. ಮಥುರಾನಾಥ ವಿಶ್ವಾಸ ಅವನು ತೀರು ಹೋದ. ಮಥುರಾನಾಥ ವಿಶ್ವಾಸ ರಾಣಿ ರಾಸಮಣಿಯ ಅಳಿಯ, ಏನು ಕೇಳಿ ಅದನ್ನು ಮಾಡಿಕೊಡ್ತಾ ಇದ್ದ ಅವನು. ಅವನು ತೀರು ಹೋದ ಮೇಲೆ ಯಾರು? ಶ್ರೀಮಾತೆ, ಅವಳು ಜಗನ್ಮಾತೆ, ಈ ಸುರೇಂದ್ರನಾಥ ಮಿತ್ರ ಅಂತ ಹೇಳ್ತಕ್ಕಂತಹ ಒಬ್ಬ ಶ್ರೀಮಂತನನ್ನ ಭಕ್ತನನ್ನಾಗಿ ಮಾಡಿಸಿಬಿಡ್ತಾಳೆ. ಯಾರಾದ್ರೂ ಸ್ವಾಮಿಗಳಿಗೆ ಅಥವಾ ಯಾವುದಾದ್ರೂ ಆಶ್ರಮಕ್ಕೆ ಕೆಲವು ಜನ ಶ್ರೀಮಂತರು ಭಕ್ತರಾದ್ರು ಅಂತ ಹೇಳಿದ್ರೆ ಅದು ಆ ಸ್ವಾಮಿಗಳು ಉಪಚಾರ ಮಾಡಿ ಸಿಸಿ ಹೊಡೆದು ಭಕ್ತರು ಮಾಡಿಸಿದ್ದಲ್ಲ, ಅದು ಆ ಭಗವಂತನೇ ಎಳೆದು ತಂದು ಇಲ್ಲಿ ನೀನು ಭಕ್ತಿಯಿಂದ ಇರು, ಇಲ್ಲಿ ಆ ಸ್ವಾಮಿಗಳೆಲ್ಲ ಏನ್ ಹೇಳ್ತಾರೋ ಅದು ಹೇಳಿದ್ರೆ ಕೇಳ್ಕೊಂಡು ಮಾಡ್ಕೊಂಡಿರು ಅಂತ ಪ್ರಚೋದನೆ ಮಾಡುದು. ಇಲ್ಲದೆ ಹೋದ್ರೆ ಎಷ್ಟು ಜನ ಶ್ರೀಮಂತರಿದ್ದಾರೆ ಬೆಂಗಳೂರಿನಲ್ಲಿ, ಎಲ್ಲರೂ ಇಲ್ಲಿ ರಾಮಕೃಷ್ಣ ಆಶ್ರಮ ಬರ್ಬೋದಲ್ಲ, ಅಷ್ಟು ಜನ ಬಂದ್ರೆ ಸರಿ ಹೋಗುದಿಲ್ಲ ಅಂತ ಭಗವಂತ ಅವ್ರನ್ನೆಲ್ಲ ದೂರ ಇಟ್ಟಿದ್ದಾನೆ. ಯಾಕೆಂದ್ರೆ ದುಡ್ಡು ಬಹಳ ಜಾಸ್ತಿ ಆದ್ರೂ ಕೂಡ ಕಷ್ಟ ಅಲ್ಲ, ಅದಕ್ಕೋಸ್ಕರ ಎಷ್ಟು ಜನ ಶ್ರೀಮಂತರು ಬೇಕೋ ಅಷ್ಟೇ ಜನರಿಗೆ ಭಕ್ತಿ ಕೊಟ್ಟು ಇಲ್ಲಿ ಹೋಗಿ ಅಂಟ್ಕೊಂಡಿರು ಹಾಗೆ ಅಂತಂದ್ಬಿಟ್ಟು ಮಾಡಿರ್ತಾನೆ ಭಗವಂತ. ನೋಡಿ ಇಲ್ಲಿ ಆ ಸುರೇಂದ್ರನಾಥ ಮಿತ್ರನನ್ನ ಶ್ರೀರಾಮಕೃಷ್ಣರಿಗೆ ದೊಡ್ಡ ಭಕ್ತನನ್ನಾಗಿಸಿ ಅವರಿಗೆ ಬೇಕಾದಂತಹ ಎಲ್ಲ ಖರ್ಚು ವೆಚ್ಚಗಳನ್ನ ಅವನು ನೋಡಿಕೊಳ್ತಾನೆ. ಆಮೇಲೆ ಇನ್ನೊಬ್ರು ಮತ್ತೊಬ್ರು, ಹೀಗೆ ನಾಲ್ಕು ಜನ ರಸದ್ದಾರರು ರಸದ್ದಾರರು ಅಂತ ಅವರಿಗೆ ಬಂಗಾಳಿಯಲ್ಲಿ ಹೆಸರು. ಅಂದ್ರೆ ಈ ರೀತಿಯಲ್ಲಿ ಅನುಕೂಲತೆಗಳನ್ನ ಮಾಡಿಕೊಡ್ತಕ್ಕಂಥವ್ರು. ಇಂತಹದ್ದೊಂದು ಪರಿಸ್ಥಿತಿ ಅಂತೂ ಸುರೇಂದ್ರ ಪರಮಹಂಸರ ಖರ್ಚು ವೆಚ್ಚದ ಬಹುಭಾಗವನ್ನು ಹೊರತಿದ್ದ ಅಂತ ಅನ್ನುವ ಮಾತನ್ನ, ಅಂದ್ರೆ ಅಷ್ಟು ಜನರಿಗೆ ಅಡಿಗೆ ಮಾಡಿ ಹಾಕಿದ್ದು ಅದೆಲ್ಲ ಎಲ್ಲಿಂದ ಬಂತು ಅಂತ ಅನ್ನೋ ಪ್ರಶ್ನೆ ನಮ್ಮ ಭಕ್ತರ ಮನಸ್ಸಲ್ಲಿ ಹೇಳಬಹುದಲ್ಲ ಅಂತ ಅನ್ನೋದನ್ನ ಭಾವಿಸಿ ನಮ್ಮ ಮಾಸ್ಟರ್ ಮಹಾಶಯ ಹೇಳ್ತಾನೆ ಸುರೇಂದ್ರ ಈ ತರ ವ್ಯವಸ್ಥೆ ಮಾಡಿದ್ದ ಅಂತ. ಪರಮಹಂಸರ ಕೊಠಡಿಯ ಪೂರ್ವ ಬಾಗಿಲಿನ ಹತ್ರ ನರೇಂದ್ರನೇ ಮೊದಲಾದವರು ಕುಳಿತುಕೊಂಡು ಈಗ ಹರಡ್ತಾ ಇದ್ದಾರೆ. ಊಟ ಆದ ಮೇಲೆ ಮಾತಿದ್ದು, ಊಟವಾದ ಮೇಲೆ ಸ್ವಲ್ಪ ಹರಟೋದು ಸ್ವಾಭಾವಿಕವಾದದ್ದು. ನರೇಂದ್ರ ಮಾಸ್ಟರ್ ಮಹಾಶಯನಿಗೆ ಹೇಳ್ತಾ ಇದ್ದಾನೆ, ಈಗಿನ ಕಾಲದ ಹುಡುಗರು ನಿಮಗೆ ಹೇಗೆ ಕಾಣ್ತಾರೆ? ಮಾಸ್ಟರ್ ಮಹಾಶಯ ಹೇಳ್ತಾನೆ, ಕೆಟ್ಟವರೇನಲ್ಲ, ಆದ್ರೆ ಅವರಿಗೆ ಧರ್ಮೋಪದೇಶ ದೊರೀತಾ ಇಲ್ಲ, ಸರಿಯಾಗಿ ತಿಳುವಳಿಕೆ ಹೇಳುವವರಿಲ್ಲ ಅಷ್ಟೇನೆ, ಸ್ವಯಂ ಅವರೇನು ಕೆಟ್ಟವರೇನಲ್ಲ ಅಂತನೋ ಮಾತನ್ನ ಹೇಳ್ತಾನೆ ನರೇಂದ್ರ. ಹೇಳ್ತಾನಾಗ ನನ್ನ ಕಣ್ಣಿಗೆ ಬೀಳ್ತಿರೋದನ್ನ ನೋಡಿದ್ರೆ ನನಗನಿಸ್ತದೆ ಅವರು ಹಾಳಾಗಿ ಹೋಗ್ತಿದ್ದಾರೆ, ಸಿಗರೇಟ್ ಸೇರ್ತಾ ಇದ್ದಾರೆ, ಹಾಳು ಹರಟೆ ಹೊಡಿತಾ ಇರ್ತಾರೆ, ಸದಾ ಇವರು ಕೂಡ ಹೊಡಿತಾ ಇದ್ದಾರಲ್ಲಿ, ಗುರು ಹಿರಿಯರಿಗೆ ಗೌರವ ತೋರಿಸುತ್ತಾ ಇಲ್ಲ, ದೊಂದು ಪೋಷಾಕು ಹಾಕುತ್ತಾರೆ. ಪೋಷಾಕು ಆಗಿನ ಕಾಲದಲ್ಲಿ ಅಷ್ಟು ಪೋಷಾಕನ್ನು ಬಂದಿಲ್ಲ, ಈಗಿನ ಕಾಲದಲ್ಲಿ ಬಂದ ಹಾಗೆ ತರಾವಾರಿ ಅದರ ಹೆಸರುಗಳೆಲ್ಲ ನಮಗೆಲ್ಲ ಗೊತ್ತೇ ಇಲ್ಲ, ಅಂತಹ ದೊಂದು ಪೋಷಾಕು ಅದೆಲ್ಲ ಆ ಅವಶ್ಯಕತೆ ಏನೂ ಇಲ್ಲ ಅಂಥದ್ನೆಲ್ಲ ಮಾಡ್ತಾರೆ, ಸ್ಕೂಲಿಗೆ ಚಕ್ಕರ್ ಕೊಡ್ತಾರೆ, ಇನ್ನೂ ಏನೇನೋ ಮಾಡ್ತಾರೆ. ಇಷ್ಟೇ ಅಲ್ಲ, ಕೆಟ್ಟ ಸ್ಥಳಗಳಿಗೆ ಅವರು ಹೋಗಿ ಬರೋದನ್ನು ನೋಡಿದ್ದೇನೆ ಅಂತ ನರೇಂದ್ರ ಹೇಳ್ತಾ ಇದ್ದಾನೆ. ಮಾಸ್ಟರ್ ಮಾಸ್ಟರ್ ಹೇಳ್ತಾನೆ, ನಾವು ಓದ್ತಾ ಇದ್ದಾಗ ಈ ರೀತಿಯಾಗೆಲ್ಲ ಕಂಡದ್ದು ಇಲ್ಲ ಕೇಳಿಯೂ ಇಲ್ಲಪ್ಪ. ನರೇಂದ್ರ ಹೇಳ್ತಾನೆ, ಬಹುಶಃ ನೀವು ಹೆಚ್ಚಾಗಿ ಹುಡುಗರನ್ನೇ ಬೆರೀತಾ ಇರಲಿಲ್ಲ ಅಂತ ಕಾಣುತ್ತೆ. ನೀತಿಗೆಟ್ಟವರು ಕೂಡ ಈ ಹುಡುಗರ ಹೆಸರು ಹಿಡಿದು ಕರೆಯುವುದನ್ನು ನೋಡಿದ್ದೇನೆ ನಾನು ಹಿಂದೆ. ಅವರೊಡನೆ ಅವರು ಯಾವಾಗ ಬರ್ತಿದ್ರೋ ಯಾರು ಏನೋ ಯಾರಿಗೆ ಗೊತ್ತು ಅಂತನ್ವ ಈ ಮಾತುಕತೆಗಳೆಲ್ಲ ಇಲ್ಲಿ ನಡೆಯುತ್ತವೆ. ತುಂಬಾ ಸ್ವಾರಸ್ಯವಾದಂತಹ ಮಾತುಕತೆಗಳು ಇವು ಒಂದು ದೃಷ್ಟಿಯಿಂದ. ಇನ್ನೊಂದು ದೃಷ್ಟಿಯಿಂದ ಅಲ್ಲ, ಅದು ಹೇಗೆ ಮುಂದೆ ನೋಡೋಣ. ನಾವು ಇವತ್ತು ಕೂಡ ನೋಡ್ತಾ ಇದ್ದೇವೆ, ಹಿಂದಿನ ಕಾಲ ಅಂತಂದ್ರೆ ಹುಡುಗರು ಅಷ್ಟೇನು ಕೆಟ್ಟಿರಲಿಲ್ಲ. ನಾನು ಕೂಡ ಸುಮಾರು 40 ವರ್ಷಗಳ ಹಿಂದೆ ನನ್ನ ಮನಸ್ಸನ್ನ ಹೋಗಗೊಳಿಸಿದ್ರೆ 40-50 ಜನ ಇರತಕ್ಕಂತ ಒಂದು ತರಗತಿಯಲ್ಲಿ ಇರತಕ್ಕಂತ ಹುಡುಗರಲ್ಲಿ ಒಬ್ಬರೋ ಇಬ್ಬರೋ ಆ ತರ ದುಷ್ಟರು ಇರಬಹುದು ಅಷ್ಟೇನೆ, ಇದಿರಬಹುದು. ಬಾಕಿ ಉಳಿದವರೆಲ್ಲ ಕೆಲವರು ದುಷ್ಟತನ ಮಾಡೋದು ಸಾಧ್ಯವಿಲ್ಲದೆ ಸುಮ್ಮನೆ ಇದ್ದಿರಬಹುದು, ಇನ್ನು ಕೆಲವರು ನಿಜವಾಗಿ ಒಳ್ಳೆಯವರು ಇದ್ದಿರಬಹುದು, ಅಂತೂ ಒಳ್ಳೆಯವರು ಇದ್ರು. ಅಂಥಾದ್ರಲ್ಲೂ ಕೂಡ ನರೇಂದ್ರ ಇದನ್ನು ಗಮನಿಸಿ ಹೇಳ್ತಾ ಇದ್ದಾನೆ. ಅದರಲ್ಲೂ ಕೂಡ ಆ ಕಲ್ಕತ್ತಾ ನಗರ ಅಂತ ಹೇಳ್ತಕ್ಕಂಥದ್ದು ಅಂದಿನ ಕಾಲದಲ್ಲಿ ಹೆಚ್ಚು ಕಡಿಮೆ ಇಂದಿನ ಬೆಂಗಳೂರಿನ ರೀತಿಯಲ್ಲೇ ಬೆಳೆದು ಬಿಟ್ಟಿತ್ತು. ಆಗಿನ ಕಾಲದ ರಾಜಧಾನಿಯಾಗಿತ್ತು, ಬ್ರಿಟಿಷರ ಪ್ರಧಾನವಾದಂತಹ ವಸಾಹತು. ಆದ್ರಿಂದ ಅಲ್ಲಿ ಅತ್ಯಾಚಾರಗಳು ಬೆಳೆಯೋದಕ್ಕೆ ಬೇಕಾದಷ್ಟು ಅವಕಾಶಗಳಿದ್ದವು. ಅದನ್ನೆಲ್ಲ ಕಂಡುಕೊಂಡಂತಹ ನರೇಂದ್ರ ಅವನು ಕೂಡ ಇತರ ಹುಡುಗರೊಡನೆ, ಕಾಲೇಜು ಹುಡುಗರೊಡನೆ ತುಂಬಾ ಹತ್ತಿರವಾಗಿ ನಿಕಟವಾಗಿ ವ್ಯವಹರಿಸ್ತಾ ಇರೋದ್ರಿಂದ ಇದನ್ನೆಲ್ಲ ಅವನು ಗಮನಿಸಿರ್ತಾನೆ. ನಿಮಗೆ ಅವರು ಕಥೆ ನೋಡಿದರೆ ಗೊತ್ತಿರಬಹುದು, ಕೆಲವು ಜನ ಹುಡುಗರು ಈ ನರೇಂದ್ರ ಇಷ್ಟೊಂದು ಮಡಿಮಡಿಯಾಗಿರ್ತಾನಲ್ಲ ಅಂತ ಅವನನ್ನ ಒಂದು ಟ್ರಿಪ್ಪಿಗೆ ಅಂತ ಕರ್ಕೊಂಡು ಹೋಗಿ, ಪಿಕ್ನಿಕ್ಗೆ ಅಂತ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಕೋಣೆ ಒಳಗೆ ಇವನನ್ನು ತಳ್ಳಿದ್ರೆ ಅದರೊಳಗೂ ಒಬ್ಬಳು ಯುವತಿಯಾದಂತಹ ವೇಶ್ಯೆ ಅಂತಹ ವ್ಯವಸ್ಥೆನೆಲ್ಲ ಮಾಡಿದಂತಹದ್ದನ್ನ ನರೇಂದ್ರ ಕಂಡಿರ್ತಾನೆ. ಆದ್ರಿಂದ ನರೇಂದ್ರ ಆ ಮಾತನ್ನ ಎತ್ತಾನೆ, ಎಲ್ಲಿಯವರೆಗೆ ಸಿಗರೇಟ್ ಸೇರ್ತಾ ಇದ್ದಾರೆ ಈಗಿನ ಕಾಲದ ಹುಡುಗರು ಅಂತ ಆಗಿನ ಕಾಲದಲ್ಲಿ ಹೇಳ್ತಾ ಇದ್ದಾನ ಅವನು. ಆಮೇಲೆ ಹರಡ್ತಾರಂತೆ, ಹರಡೋದು ಸರಿ ಇಲ್ವಂತೆ, ಗುರು ಹಿರಿಯರಿಗೆ ಗೌರವ ತೋರಿಸ್ತಾ ಇಲ್ಲ ಅಂತ ಬೇರೆ ಹೇಳ್ತಾ ಇದ್ದಾನೆ. ದೊಂದು ಪೋಷಾಕ್ ಕೊಡ್ತಾನೆ, ಸ್ಕೂಲಿಗೆ ಚಕ್ಕರ್ ಕೊಡ್ತಕ್ಕಂಥದ್ದು ಅವತ್ತು ಇತ್ತು ಅಂತ ಹೇಳಿದ್ರೆ ಈಗ ಪ್ರಗತಿ ಆಗಿದೆ ಅದರಲ್ಲಿ ಅಷ್ಟೇನೆ. ಆಮೇಲೆ ಅದೆಲ್ಲ ಇಷ್ಟೇ ಅಲ್ಲ ಅಂತ ಹೇಳಿದ್ದೆ, ಕೆಟ್ಟ ಸ್ಥಳಗಳಿಗೆ ಅವ್ರಿಗೆ ಹೋಗಿ ಬರೋದನ್ನು ನೋಡಿದ್ದೇನೆ ಅಂತ ಹೇಳ್ತಾನೆ. ಕೆಟ್ಟ ಸ್ಥಳ ಅಂದ್ರೆ ಏನು? ನೀರು ಬಿದ್ದು ನೆಲ ಎಲ್ಲ ಕೆಸರಾಗಿ ಕೊಚ್ಚಿಯಾಗಿ ಇರತಕ್ಕಂತಹ ಜಾಗದ ಮೇಲೆಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅರ್ಥನ? ಎಲ್ರಿಗೂ ಅರ್ಥ ಆಗುತ್ತೆ ಕೆಟ್ಟ ಜಾಗಕ್ಕೆ ಹೋಗೋದು ಅಂತ ಹೇಳಿದ್ರೆ ಏನು ಅಂತ. ವೇಶ್ಯಾವಾಟಿಕೆ ಅಂತ ಅದಕ್ಕೆ ಹೆಸರು. ಕಾಲೇಜು ಯುವಕರು ವೇಶ್ಯಾವಾಟಿಕೆಗಳಿಗೂ ಕೂಡ ಭೇಟಿ ಇಡುವಂತಹದ್ದು ಇತ್ತು, ಅಂದಿನ ಕಾಲದಲ್ಲೂ ಇತ್ತು ಅಂತ ಕೇಳಿದಾಗ ನಮಗೆಲ್ರಿಗೂ ಆಶ್ಚರ್ಯವಾಗುತ್ತೆ. ಒಮ್ಮೆ ಒಬ್ಬ ಗುಜರಾತಿ ಯುವಕ ಬಂದಿದ್ದ, ಆತಿಗೆ ಮದುವೆ ಆಗಿತ್ತು. ಆದರೆ ಯುವಕನೇ, ಹೊಸದಾಗಿ ಮದುವೆ ಆಯ್ತು. ಆತನ ಮುಖ ನೋಡಬೇಕು, ಎಷ್ಟು ಪರಿಶುದ್ಧ ಅಪಾಯಿತ ಅನ್ನೋ ಹಾಗೆ ನಮಗೆ ಕಾಣಿಸ್ತದೆ. ಆದರೆ ಮಾತಿನ ಸಂದರ್ಭದಲ್ಲಿ ಅವನು ಹೇಳಿದ, ಹೀಗೆ ಕಾಲೇಜಿಗೆ ಹೋಗ್ತಾ ಇರುವಾಗ ನಾನು ಒಂದೆರಡು ಸಲ ಭೇಟಿ ಇದ್ದಿದ್ದೆ ಅಂತ ಹೇಳಿದ ಅವನು. ಆಶ್ಚರ್ಯ ಆಗೋಯ್ತು ನನಗೆ, ಅವನ ಹೊರಗಡೆಯ ರೂಪ ಅಂತ ಹೇಳ್ತಕ್ಕಂಥದ್ದು ಎಷ್ಟು ಮೋಸ ಮಾಡ್ತಾ ಇತ್ತು ಅಂತ ನಮಗೆ ಆಶ್ಚರ್ಯವಾಗುವಂತಹ ಸಂದರ್ಭ. ಈ ರೀತಿಯಲ್ಲಿ ನಮ್ಮ ನರೇಂದ್ರ ಅಂತದನ್ನೆಲ್ಲ ಕಂಡಿದ್ರೆ ಆಶ್ಚರ್ಯವೇನಿಲ್ಲ. ಆದ್ರೆ ಮಾಸ್ಟರ್ ಮಾಷೆ ಹೇಳ್ತಾನೆ, ನಾವು ಓದ್ತಾ ಇದ್ದಾಗ ಈ ರೀತಿಯಾಗೆಲ್ಲ ಕಂಡದ್ದು ಇಲ್ಲ ಕೇಳಿಯೂ ಇಲ್ಲ ಅಂತ. ಅದಕ್ಕೆ ನರೇಂದ್ರ ಹೇಳುವಂತಹ ಮಾತು ತುಂಬಾ ಸ್ವಾರಸ್ಯವಾಗಿದೆ, ನೀವು ಅವ್ರ ಜೊತೆ ಒಡನಾಡಿಲ್ಲ ಅಂತ. ನಿಕಟವಾಗಿ ಒಡನಾಡಿದಾಗ ಮಾತ್ರವೇ ಬೇಳೆಕಾಳು ಏನು ಅಂತ ಗೊತ್ತಾಗೋದು. ಆದ್ರಿಂದ ಅದನ್ನ ಹೇಳ್ಬಿಟ್ಟಿದ್ದೆ. ಮುಂದೆ ಒಂದು ಮಾತು ಹೇಳ್ತಾನೆ, ಈ ಹುಡುಗರೆಲ್ಲ ಅಂದ್ರೆ ಕಾಲೇಜು ಹುಡುಗರು ಆ ಬೀದಿಯಲ್ಲಿ ಹೋಗ್ತಾ ಇದ್ರೆ ಕೆಲವು ಮನೆಗಳಿಂದ, ಅಂದ್ರೆ ಯಾವ ಮನೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ, ಈ ಹುಡುಗರು ಹೆಸರು ಹಿಡಿದವರು ಕರಿತಾ ಇದ್ರಂತೆ, ಏನೋ ಕಿಟ್ಟು ಅಂತ ಈ ರೀತಿಯಲ್ಲಿ ಇರಬಹುದು. ಅದನ್ನ ನರೇಂದ್ರ ಮುಂದುವರಿಸ್ತಾ ಹೇಳ್ತಾನೆ, ಹಿಂದೆ ಅವರೊಡನೆ ಅವರು ಯಾವಾಗ ಬರ್ತಿದ್ರೋ ಏನೋ ಯಾರಿಗೆ ಗೊತ್ತು, ಒಂದೆರಡು ಮೂರು ಸತಿ ಹೋಗ್ಬಿಟ್ಟು ಬರದೆ ಹೋದ್ರೆ ಈ ಒಂದು ರೀತಿಯಲ್ಲಿ ಹೆಸರು ಹಿಡಿದು ಕರೆದಿಕ್ಕೆ ಅವ್ರಿಗೆ ಏನ್ ಧೈರ್ಯ ಅನ್ನೋ ರೀತಿಯಲ್ಲಿ. ಅದಕ್ಕೆ ಮಾಸ್ಟರ್ ಮಾಷೆ ಹೇಳ್ತಾನೆ, ಏನು ವಿಚಿತ್ರ ನಡವಳಿಕೆ ಇದು? ನರೇಂದ್ರ ಹೇಳ್ತಾನೆ, ನನಗ್ ಗೊತ್ತಿದೆ, ಅನೇಕರು ನೀತಿಗೆಟ್ಟಿದ್ದಾರೆ, ಅನೇಕರು ನೀತಿಗೆಟ್ಟಿದ್ದಾರೆ. ಸ್ಕೂಲಿನ ಮುಖ್ಯಾಧಿಕಾರಿಗಳು ಮತ್ತು ತಂದೆ ತಾಯಿಗಳು ಈ ಕಡೆಗೆ ಒಂದಿಷ್ಟು ಕಣ್ಣಿಟ್ಟರೆ ಬಹಳ ಒಳ್ಳೇದಾಗ್ತದೆ ಅಂತ ನರೇಂದ್ರ. ಆಗಿನ ಕಾಲದ ಮತ್ತು ಈಗಿನ ಕಾಲದ ಯುವಕರ ಪ್ರತಿನಿಧಿಯಾದಂತಹ ಆ ನರೇಂದ್ರ ಆ ರೀತಿಯಲ್ಲಿ ಹೇಳ್ತಾನೆ. ತುಂಬಾ ಸ್ವಾರಸ್ಯಕರವಾದಂತಹ ಒಂದು ಮಾತಿದು. ಕಳೆದ ತಿಂಗಳ ಗ್ರಾಮಕ್ಷೇಮದಲ್ಲಿ ಒಬ್ಬ ತಂದೆ ಒಂದು ಪ್ರಶ್ನೆಯನ್ನು ಹಾಕಿದ್ರು, ಸ್ವಾಮೀಜಿ ಸೆಪ್ಟೆಂಬರ್ ಸಂಚಿಕೆಯಲ್ಲಿ ನಮ್ಮ ಯುವಕರಲ್ಲಿ ದುರಭ್ಯಾಸ ಬೆಳೆಯುತ್ತಿರುವುದಕ್ಕೆ ಕಾರಣ ಹಿರಿಯರಾದ ನಾವೇ ಎಂದು ಹೇಳಿರುವುದು ಸೂಕ್ತವಾಗಿಯೇ ಇದೆ. ಆದರೆ ಇಂದು ಹಿರಿಯರು ತಂದೆ ತಾಯಿಯರು ವೈಯಕ್ತಿಕವಾಗಿ ಹಾಗೂ ಸಂಘಟಿತರಾಗಿ ಸಾಮಾಜಿಕ ಸಂಸ್ಕರಣಾ ಕಾರ್ಯ ಕೈಕೊಳ್ಳದೆ ಯುವಕರು ದುರಭ್ಯಾಸದಿಂದ ದೂರವಿರಲು ಸಾಧ್ಯವೇ? ಯುವಕರನ್ನು ದುರಭ್ಯಾಸಕ್ಕೆ ಎಳೆದು ಅವರು ಆ ದುರಭ್ಯಾಸಗಳ ಜಾಲದಿಂದ ಪಾರಾಗುವಂತೆ ಮಾಡುವ ಸುಸಂಘಟಿತ ಉದ್ಯಮಗಳಿವೆ. ಹೀಗಿರುವಾಗ ಹಿರಿಯರು ಯಾವ ದಿಶೆಯಲ್ಲಿ ಹೇಗೆ ಹೆಜ್ಜೆ ಇಡಬಲ್ಲರು ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಇಷ್ಟೆ, ಶಕುನಿ ದುರ್ಯೋಧನರ ಸಂಘ ಅಂದು ಇತ್ತು, ಇಂದು ಇದೆ, ಮುಂದೆಯೂ ಮುಂದುವರಿಯಲಿದೆ. ಸಜ್ಜನರಾದ ಪಾಂಡವರಿಗೆ ಒಂದು ವನವಾಸ, ಅದು ಮುಗಿದರೆ ಅಜ್ಞಾತವಾಸ. ಇಂದಿನ ದಿನಗಳಲ್ಲೂ ಸಜ್ಜನರು ಅಜ್ಞಾತವಾಗಿಯೇ ಉಳಿಯುವಲ್ಲಿ ತೃಪ್ತರಾಗಿದ್ದಾರೆ. ಆದ್ದರಿಂದಲೇ ದುಶ್ಯಾಸನ ಸಂಘದವರ ಚಟುವಟಿಕೆ ಭರದಿಂದ ಸಾಗುತ್ತಿದೆ. ಸ್ವಾಮಿ ವಿವೇಕಾನಂದರು ಏಳಿ ಎಚ್ಚರಗೊಳ್ಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂದು ನೀಡಿದ ಕರೆಗೆ ಓಗೊಡುತ್ತಿರುವವರೆಂದರೆ ಈ ದುಶ್ಯಾಸನ ಸಂಘದವರೇ. ಪರಿಣಾಮವಾಗಿ ಸಜ್ಜನರ ಸಂತಾನ ದುರ್ಜನರ ಬಲೆಯೊಳಗೆ ಬೀಳುವಂತಾಗುತ್ತಿದೆ. ಸಜ್ಜನರೇಕೆ ಸುಮ್ಮನಿದ್ದಾರೆ ಎಂದು ಕೇಳಿದರೆ ಸುಮ್ಮನಿರುವುದೇ ಸಜ್ಜನಿಕೆ ಎಂದು ತಿಳಿದಿದ್ದಾರೆ ಅವರು. ಸರಿಯಾಗಿ ವಿಶ್ಲೇಷಿಸಿ ನೋಡಿದರೆ ಇಂದು ನಾವು ಕಾಣುತ್ತಿರುವ ಸಜ್ಜನರೆಂಬವರು ತುಂಟತನ ಮಾಡಲು ಸಾಮರ್ಥ್ಯವಿಲ್ಲದ್ದರಿಂದ ಸಜ್ಜನರಂತೆ ಕಾಣಿಸಿಕೊಳ್ಳುತ್ತಿದ್ದಾರೆಂದೇ ಹೇಳಬೇಕಾಗಿದೆ. ಏಕೆಂದರೆ ನಿಜವಾದ ಸಜ್ಜನಿಕೆಯಲ್ಲಿ ಸತ್ವವಿರುತ್ತದೆ, ತೇಜಸ್ಸು ಓಜಸ್ಸು ಇರುತ್ತದೆ. ಇಂತಹ ಸಜ್ಜನರ ಸನ್ನಿಧಿಯಲ್ಲಿ ದುರ್ಜನರು ತಲೆ ಎತ್ತಲು ಸಾಧ್ಯವೇ ಆಗಬಾರದು. ಸಜ್ಜನರ ನೈತಿಕ ಶಕ್ತಿಯ ಮುಂದೆ ಎದೆಮಾಡಿ ನಿಲ್ಲುವ ಶಕ್ತಿ ಇನ್ನೊಂದಿರಲಾರದು. ಆದರೆ ಇಂದು ಅಂತಹ ನೈತಿಕ ಶಕ್ತಿ ಎಲ್ಲಿದೆ ಎಂದು ಕೇಳುವಷ್ಟರ ಮಟ್ಟಿಗೆ ಅದು ಮರೆಯಾಗಿದೆ. ಆದ್ದರಿಂದ ನಮ್ಮ ಸಜ್ಜನರು ಎಂಬವರು ಧೀರರಾಗದೆ ದೇಶಕ್ಕೆ ಭವಿಷ್ಯವಿಲ್ಲ, ಆದರೂ ಧೈರ್ಯಗೆಡಬೇಕಿಲ್ಲ. ವಿವೇಕಾನಂದರ ವೀರವಾಣಿ ಮತ್ತೊಮ್ಮೆ ಮೊಳಗಲು ಪ್ರಾರಂಭವಾಗಿದೆ ಅಂತ ಅಲ್ಲಿ ಉತ್ತರವನ್ನ ಕೊಡಲಾಗಿದೆ. ನರೇಂದ್ರ ಇಲ್ಲಿ ಹೇಳ್ತಾ ಇದ್ದಾನೆ, ಮುಖ್ಯಾಧಿಕಾರಿಗಳು, ತಂದೆ ತಾಯಿಗಳು ಈ ಕಡೆಗೆ ಒಂದಿಷ್ಟು ಕಣ್ಣಿಟ್ಟರೆ ಬಹಳ ಒಳ್ಳೆಯದಾಗುತ್ತದೆ ಅಂತ. ಈ ರೀತಿಯಾಗಿ ಮಾತುಕತೆ ನಡೀತಾ ಇರುವಾಗ ಪರಮಹಂಸರು ಅವರ ಹತ್ತಿರಕ್ಕೆ ಬಂದು ನಗ್ತಾ ನಗ್ತಾ ಕೇಳ್ತಾ ಇದ್ದಾರೆ, ಏನ್ ಸಮಾಚಾರ, ಯಾವ ರಾಜ್ಯವನ್ನು ಗೆಲ್ತಾ ಇದ್ದೀರೇ? ನರೇಂದ್ರ ಹೇಳ್ತಾನೆ, ಏನಿಲ್ಲ, ಇವರೊಡನೆ ಸ್ಕೂಲಿನ ಸಂಬಂಧವಾಗಿ ಮಾತುಕತೆ ಆಡ್ತಾ ಇದ್ದೆ, ಈಗಿನ ಕಾಲದ ಹುಡುಗರ ನಡತೆ ಅಷ್ಟು ಸಮರ್ಪಕವಾಗಿ ಇಲ್ಲ ಅಂತ ಅಂತ ಹೇಳ್ತಾನೆ. ತಕ್ಷಣ ಪರಮಹಂಸರು ಗಂಭೀರ ಮುದ್ರೆ ತಾಳಿ ಸ್ವಲ್ಪ ರೇಗಿಯೇ ಮಾಸ್ಟರ್ಗೆ ಹೇಳ್ತಾ ಇದ್ದಾರೆ, ಈ ವಿಧವಾದ ಮಾತುಕತೆ ಒಳ್ಳೇದಲ್ಲ, ಭಗವಂತನ ಸಂಬಂಧವಾಗಿ ಆಡುವ ಮಾತುಕತೆ ಬಿಟ್ಟರೆ ಉಳಿದುದು ಯಾವುದೂ ಶ್ರೇಯಸ್ಕರವಲ್ಲ. ನೀನು ಇವರೆಲ್ಲರಿಗಿಂತ ವಯಸ್ಸಿನಲ್ಲಿ ದೊಡ್ಡವನು, ಬುದ್ಧಿ ಬಂದಿದೆ, ಈ ವಿಧವಾದ ಮಾತುಕತೆ ಎತ್ತಲೂ ಬಿಡುಕೊಡಬಾರದಾಗಿತ್ತು. ನರೇಂದ್ರನೇ ಮೊದಲಾದವರು. ನರೇಂದ್ರನಿಗೆ ಆಗ ವಯಸ್ಸಿನ್ನು 18-19, ಇದನ್ನು ಮಾಸ್ಟರ್ ಮಹಾಶಯ ಬರ್ಕೊಳ್ತಾನೆ. ನರೇಂದ್ರನಿಗೆ ವಯಸ್ಸು 18-19, ಮಾಸ್ಟರಿಗೆ 27-28. ಮಾಸ್ಟರ್ ದಿಗ್ಭ್ರಮೆ ಹಿಡಿದಂತವನಾಗಿ ಕುಳಿತಿದ್ದಾನೆ, ಉಳಿದವರು ಕೂಡ ಸುಮ್ಮನೆ ಕುಳಿತು ಬಿಟ್ಟಿದ್ದಾರೆ. ಭಕ್ತರೆಲ್ಲರೂ ಊಟ ಮಾಡ್ತಾ ಇರುವಾಗ ಪರಮಹಂಸರು ಅವರ ಹತ್ತಿರ ನಿಂತು ಅವರನ್ನು ಆನಂದ ಪಡಿಸ್ತಾ ಇದ್ದಾರೆ. ಪರಮಹಂಸರು ಇಂದು ಮಹಾ ಆನಂದದಲ್ಲಿದ್ದಾರೆ ಅಂದ್ರೆ ಈ ರೀತಿಯಲ್ಲೆಲ್ಲ ಈ ವಚನವೇದ ಬರ್ತಾ ಇರುತ್ತೆ. ಆದ್ರಿಂದ ಎಷ್ಟೋ ಜನರಿಗೆ ಸುಮ್ಮನೆ ಕಣ್ಣು ಮುಚ್ಕೊಂಡು ಓದ್ಕೊಂಡು ಹೋಗ್ತಿರ್ತಾರೆ ನೋಡಿ, ಅಲ್ಲ ಕಣ್ಣು ಮುಚ್ಕೊಂಡು ಓದೋದಿಲ್ಲ, ಕಣ್ ತೆರ್ಕೊಂಡೇ ಓದ್ತಾ ಇದ್ರು ಕೂಡ ಒಂಥರ ಕಣ್ಣು ಮುಚ್ಕೊಂಡೇ ಇರುತ್ತೆ. ಆದ್ರಿಂದ ಅವ್ರು ಏನೋ ಒಂಥರ ಓದ್ಕೊಂಡು ಹೋಗ್ತಿರ್ತಾರೆ, ಅದೇನು ಅರ್ಥವೇ ಆಗಿರೋದಿಲ್ಲ. ಇಲ್ಲೆಲ್ಲ ಈ ಪುಸ್ತಕ ಹಚ್ಚಾಕುವಾಗ್ಲೇನೆ ಅಲ್ಲಿ ಒಂದೊಂದು ನಕ್ಷತ್ರದ ಗುರುತನ್ನು ಹಾಕಿ ಅದು ಅಲ್ಲಿಗೆ ಮುಗಿಯಿತು ಅಂತ ನಾವು ಸೂಚನೆಯನ್ನು ಕೊಡಬೇಕಾಗಿತ್ತು ಅಂತ ನನಗನ್ನಿಸ್ತದೆ. ಯಾತಕ್ಕೆ ಅಂತ ಹೇಳಿದ್ರೆ ಮಾಸ್ಟರ್ ಮಾಷೆಯ ಬರೀತಾನಲ್ಲ, ಮಾಸ್ಟರ್ ಮಾಷೆಯ ದಿಗ್ಭ್ರಮೆ ಹಿಡಿದಂತವನಾಗಿ ಕುಳಿತು ಬಿಟ್ಟಿದ್ದ, ಹಾಗೆ ಉಳಿದವರು ಕೂಡ ಕುಳಿತು ಬಿಟ್ಟಿದ್ರು ಅಂತ ಹೇಳಿದ್ನಲ್ಲ, ಹೇಳಿದ ಮರುಕ್ಷಣಕ್ಕೆ ಭಕ್ತರೆಲ್ಲರೂ ಊಟ ಮಾಡ್ತಾ ಇರತಕ್ಕಂತಹ ದೃಶ್ಯ ಬಂದ್ಬಿಡ್ತಲ್ಲಿಗೆ. ಇದನ್ನು ಸುಮ್ಮನೆ ಹಾಗೆಯೇ ಗಟ್ಟಿಯಾಗಿ ಓದ್ಕೊಂಡು ಹೋದ್ರೆ ಅದೇನಪ್ಪ, ಊಟ ಎಲ್ಲಿ ಬಂತು, ಎಲ್ಲಿ ನಿದ್ರೆ ಬಂತು, ಎಲ್ಲಿ ಮಾತು ಬಂತು, ಏನೇನೋ ಆಗ್ಬಿಡುತ್ತೆ. ಅಲ್ಲಿಗೆ ಅದನ್ನು ನಿಲ್ಲಿಸ್ಕೊಳ್ಬೇಕು, ಅಷ್ಟನ್ನು ಮಾತ್ರ ಆಲೋಚನೆ ಮಾಡಬೇಕು. ಶ್ರೀರಾಮಕೃಷ್ಣರು ಸಂದರ್ಭ ಬಂತು ಅಂತಂದ್ರೆ ಹೇಗೆ ಬಿಗಿತಾ ಇದ್ರು ಅಂತ, ಹೇಗೆ ರೇಗಿ ಮಾತನಾಡ್ತಾ ಇದ್ರು. ಯಾತಕ್ಕೆ ಅಂತ ಹೇಳಿದ್ರೆ ಭಾವಶುದ್ಧಿ, ವಾಕ್ಶುದ್ಧಿ, ಕ್ರಿಯಾಶುದ್ಧಿ ಇದು ಅತ್ಯಂತ ಉತ್ಕೃಷ್ಟವಾದ ತಪಸ್ಸು ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ್ದಾನೆ. ತಪಸ್ಸು ಅಂತ ಹೇಳಿದ್ರೆ ತಣ್ಣೀರಲ್ಲಿ ಸ್ನಾನ ಮಾಡೋದಲ್ಲ, ಅಥವಾ ಹಿಮಾಲಯ ಪರ್ವತದ ಹಿಮದಲ್ಲಿ ನಿಲ್ಲುವಂತಹದ್ದಲ್ಲ, ಅಥವಾ ಮುಳ್ಳಿನ ಮೇಲೆ ನಿಲ್ತಕ್ಕಂತಹದ್ದಲ್ಲ, ಅದು ಯಾವುದು, ಅದೆಲ್ಲ ಚಿತ್ರಹಿಂಸೆ ಅಷ್ಟೇನೆ. ಭಾವಶುದ್ಧಿ, ವಾಕ್ಶುದ್ಧಿ, ಕ್ರಿಯಾಶುದ್ಧಿ, ನಮಸ್ಕಾರಾದಿಗಳು, ಪೂಜೆ ಇತ್ಯಾದಿ ಸಾತ್ವಿಕವಾದಂತಹ ತಪಸ್ಸು ಇವುಗಳೆಲ್ಲ. ಈ ಬಗೆಯ ಸಾತ್ವಿಕ ತಪಸ್ಸು ಅಂತ ಹೇಳ್ತಕ್ಕಂಥದ್ದು ನಮ್ಮನ್ನ ಸಾತ್ವಿಕವಾದಂತಹ ಆಧ್ಯಾತ್ಮಿಕ ಸಾಧನೆಯಲ್ಲಿ ನಿರತರನ್ನಾಗಿ ಮಾಡುವಂತೆ ಅದು ಪ್ರಚೋದಿಸುತ್ತದೆ, ಪ್ರೇರಿಸುತ್ತದೆ. ಆದ್ರಿಂದ ನಾವು ನಮ್ಮ ಮನಸ್ಸನ್ನ ಸಾತ್ವಿಕವಾಗಿ ಇಟ್ಕೊಳ್ಬೇಕಾಗತ್ತೆ. ಶ್ರೀಮಾತೆ ಶಾರದಾದೇವಿಯವರು ಕೊನೆಯ ಸಂದೇಶವಾಗಿ ಒಂದು ಮಾತನ್ನು ಹೇಳಿದರು, ಮಗು ನಿನಗೇನಾದರೂ ಶಾಂತಿ ಬೇಕಿದ್ರೆ ಪರದೋಷ ನೋಡಬೇಡ, ನೋಡದಿದ್ರೆ ನಿನ್ನ ದೋಷವನ್ನೇ ನೀನು ನೋಡ್ಕೋ ಅಂತ. ಆದ್ರೆ ಇವತ್ತು ನಾವು ನೋಡದಿದ್ರೆ ಅದು ಇತರರ ದೋಷವನ್ನೇ, ನಮ್ಮ ದೋಷವನ್ನೆಲ್ಲ ಸರಿಯಾದ ರೀತಿಯಲ್ಲಿ ಮುಚ್ಚಿಡುವಂತೆ ಪ್ರಯತ್ನ ಪಡ್ತಾ ಇದ್ದೇವೆ. ಶ್ರೀರಾಮಕೃಷ್ಣ ಸ್ವತಃ ತಮ್ಮ ತಪ್ಪುಗಳೇನಾದ್ರೂ ಆಗ್ತಾ ಇತ್ತು ಅಂತಂದ್ರೆ ನಾಲ್ಕು ಜನ ಎದುರುಗಡೆಗೆ ಹೇಳಿಬಿಡ್ತಾ ಇದ್ರು. ಅದನ್ನೆಲ್ಲ ಎಣಿಸಿದಾಗ ನಮಗೆ ಸ್ವಲ್ಪ ದಿಗಲೇ ಆಗಿಬಿಡುತ್ತೆ, ಇಂಥದನ್ನೆಲ್ಲ ನಾವು ಹೇಳೋದಕ್ಕೆ ಸಾಧ್ಯವೇ ಅಂತ. ಇಲ್ಲಿ ಯಾವ್ದನ್ನು ಹೇಳ್ತಾ ಇದ್ದೀನಿ ನಾನು ಅಂತಂದ್ರೆ, ಶ್ರೀರಾಮಕೃಷ್ಣರು ಯಾವ ಮಾತನ್ನು ಹೇಳ್ತಾ ಇದ್ದಾರೆ, ಯಾರ್ಯಾರೋ ತಪ್ಪು ಮಾಡಿದ್ದನ್ನ, ಯಾರ್ಯಾರೋ ಅನ್ಯಾಯವಾಗಿ ಅನಾಚಾರವಾಗಿ ನಡೆದುಕೊಂಡಿದ್ದನ್ನ ನಾವು ಎತ್ತಿ ಆಡಬಾರದು. ಆಡಿದವನ ಪಾಪ ಅಲ್ಲಲ್ಲ, ಮಾಡಿದವನ ಪಾಪ ಆಡಿದವನ ನಾಲಿಗೆಯ ಮೇಲೆ ಅಷ್ಟೇ ಅಲ್ಲ, ಅದು ಮನಸ್ಸಿಗೂ ಕೂಡ ಹೋಗ್ತದೆ. ಶ್ರೀಮಾತೆ ಶಾರದಾದೇವಿ ಅವರು ಹೇಳ್ತಾರೆ, ತನ್ನನ್ನು ತಾನು ದೋಷಪೂರಿತನನ್ನಾಗಿ ಮಾಡಿಕೊಳ್ಳದೆ ಇತರರ ದೋಷವನ್ನು ಕಾಣುವುದಕ್ಕೆ ಸಾಧ್ಯವಿಲ್ಲ ಅಂತ. ದೋಷವನ್ನು ಕಾಣುವಂತಹ ಸಂದರ್ಭದಲ್ಲಿ ನಾವು ಆಗಲೇ ಒಂದಿಷ್ಟು ದೋಷಪೂರ್ಣ ವ್ಯಕ್ತಿಗಳಾದಂತೆ ಆಯಿತು. ಇಷ್ಟು ಕುಲಂಕುಷವಾಗಿ ಹೋಗ್ತಾ ಇದ್ದಾರೆ ಆ ಮೂವರು ಕೂಡ. ಆ ನರೇಂದ್ರನನ್ನ ತರಬೇತಿಗೆ ತರುವಂತಹ ರೀತಿಯನ್ನು ನೋಡಿ. ನರೇಂದ್ರನಿಗೆ ಹೇಳಬಹುದಾಗಿತ್ತು ನೇರವಾಗಿ, ಏನಯ್ಯ ಶಿಷ್ಯ ಅವನು, ಹೇಳೋದಕ್ಕೇನು ತೊಂದರೆ, ಎಲ್ಲ ಬಗೆಯ ಹಕ್ಕು ಕೂಡ ಇದೆ ಶ್ರೀರಾಮಕೃಷ್ಣಗೆ. ಆದರೆ ಬಹಳ ಸೂಕ್ಷ್ಮ ಅವನು, ಅವನಿಗೆ ನೇರವಾಗಿ ಹೊಡೆದ್ರೆ ಸ್ವಲ್ಪ ಜಾಸ್ತಿನೇ ಆಗಿಬಿಡುತ್ತದೆ. ಅದಕ್ಕೆ ದೊಡ್ಡವರಿಗೆ ಕಟ್ಟು ಏಟು, ಚಿಕ್ಕವರು ಅದು ಸೂಕ್ಷ್ಮ ಬುದ್ಧಿಯವರು ಕಲಿತುಕೊಳ್ಳುವಂತೆ ಮಾಡ್ತಾರೆ. ಕೆಲವರಿಗೆ ದಂಡಂ ದಶಗುಣಂ ಭವೇತ್, ಅದು ಸರಿಯಾಗಿ ನೇರವಾಗಿ ಕೊಡಬೇಕು. ಆ ಎಮ್ಮೆ ಕತೆ ಒಂದ್ಸತಿ ನಾವು ನೋಡಿದ್ದು, ಕೆಲವರಿಗೆಲ್ಲ ಕೂತಿರ್ಬಹುದು, ಕೆಲವರಿಗೆಲ್ಲ ಕೂತಿಲ್ದಿರ್ಬಹುದು. ಒಬ್ಬ ಎಮ್ಮೆ ಸ್ನಾನ ಮಾಡಿಸ್ಕೊಂಡು, ಎಮ್ಮೆಗೆ ನೀರು ಅಂದ್ರೆ ಬಹಳ ಇಷ್ಟ, ಸ್ನಾನ ಮಾಡಿಸಿ ಆ ಹೊಂಡದಲ್ಲಿ ಸ್ನಾನ ಮಾಡಿಸಿ ಒಂದು 5 ನಿಮಿಷ ಆ ತಣ್ಣೀರಿನಲ್ಲಿ ಹಾಗೆ ಒಳ್ಳಾಡ್ಕೊಂಡು ಇರಲಿ ಅಂತ ಬಿಟ್ರೆ ಅದು ಅಲ್ಲೇ ಇರೋದಕ್ಕೆ ಇಷ್ಟಪಡ್ತೇವೆ, ವಿನಃ ಎದ್ದ ಮೇಲೆ ಬರೋದಕ್ಕೆ ಇಷ್ಟಪಡಲೇ ಇಲ್ಲ. ಆಗ ಆ ಎಮ್ಮೆಗೆ ಇವನು ಒಂದು ಬಾರಿಸಿದಂತೆ, ಹೇಳು ಹೋಗೋಣ ಅಂತ. ಅದೇ ಅದು ಯೋಚನೆ ಮಾಡ್ತಂತೆ, ಅಯ್ಯೋ ಪಾಪ ದೂರದಲ್ಲಿ ಯಾರಿಗೂ ಹೊಡಿತಾ ಇದ್ದಾರೆ ಅಂತ. ಆಮೇಲೆ ಎಷ್ಟು ಮಾಡಿದ್ರು ಹೇಳಲಿಲ್ವಲ್ಲ ಅಂತ ಆ ಹೊಡೆದ ಜಾಗದ ಮೇಲೆ ಇನ್ನೊಂದು ಬಾರಿಸಿದಂತೆ. ಆಗ ಎಮ್ಮೆ ಅನ್ಕೋತಂತೆ, ಅಯ್ಯೋ ಇಲ್ಲಿ ಹತ್ರದಲ್ಲಿ ಯಾರಿಗೂ ಹೊಡಿತಾ ಇದ್ದಾರೆ ಪಾಪ, ಅರೆ ಇನ್ನು ಇನ್ನೂ ಹೇಳಲಿಲ್ವಲ್ಲ ಅಂತ ಅಂದ್ಬಿಟ್ಟಿದ್ದೆ. ಅವನು ಬಿಗಿದಂತೆ ಮೂರನೇ ಏಟು, ಅಯ್ಯೋ ನನಗೆ ಹೊಡಿತಾ ಇದ್ದಾರೆ ಅಂತ ಎತ್ತಂತೆ. ಆಗ ಈ ರೀತಿಯಲ್ಲಿ ಹೊಡೆದ ಮೇಲೆ ಹೊಡೆತ, ಹೊಡೆದ ಮೇಲೆ ಹೊಡೆತ ಬಿದ್ದ ಮೇಲೆ, ಓಹೋ ಇದು ನಮಗೂ ಕೂಡ ಅನ್ವಯ ಆಗ್ತಕ್ಕಂತಹದ್ದು ಅಂತ ತಿಳಿದು ನಾವು ಎಚ್ಚರವಾಗ್ತೇವೆ, ಅದಾಗಬಾರದು. ಆದರೆ ಇಲ್ಲಿ ನರೇಂದ್ರನ ವಿಷಯದಲ್ಲಿ ಹಾಗಲ್ಲ, ಅವರಿವರಿಗಾದಂತಹ ಸಂಕಟವನ್ನೇ ಕಂಡು ತಾನು ಪಾಠ ಕಲ್ತ್ಕೊಳ್ತಾನೆ. ಆದ್ರಿಂದ ಇಲ್ಲಿ ಮಾಸ್ಟರ್ ಮಹರ್ಷಿಯನ್ನು ಬೈದು ಇಲ್ಲಿ ಇವರಿಗೆ ಪಾಠ ಕಲಿಸುತ್ತಾರೆ. ಎಂತ ಅದ್ಭುತವಾದಂತಹ ತರಬೇತಿ! ಇವರೇನು ಕೆಟ್ಟ ಕೆಲಸ ಮಾಡೋದಕ್ಕೆ ಹೋಗಲಿಲ್ಲ, ಕಳ್ಳತನ ಅಲ್ಲ, ಸುಳ್ಳುತನ ಅಲ್ಲ, ಆದ್ರ ಅಲ್ಲ, ಎಂಥದ್ದು ಅಲ್ಲ, ಕೇವಲ ನಾಲ್ಗೆಯಲ್ಲಿ ಒಂದೆರಡು ಮಾತಾಡಿದ್ದು ಅಷ್ಟೇನೆ, ಅದು ಕೂಡ ಒಳ್ಳೇದಾಗಲಿ ಅಂತ ಉದ್ದೇಶದಿಂದ. ಸುಮ್ಮನೆ ಆಡ್ಕೊಂಡಿರುವುದಕ್ಕೋಸ್ಕರ ಅಲ್ಲ, ಇನ್ನು ಮುಂದೆ ಆ ತರದ ಆಗಬಾರದು ಅಂತ ಹೇಳತಕ್ಕಂತಹ ಸದುದ್ದೇಶದಿಂದ ನಡೆದಂತಹ ಸಂಭಾಷಣೆ. ಆದರೆ ಶ್ರೀರಾಮಕೃಷ್ಣ ಅದಕ್ಕೂ ಕೂಡ ಕಟ್ಟಪ್ಪಣೆ, ಅದು ಕೂಡ ಕೂಡದು, ಹುಡುಗರ ಬುದ್ಧಿಯೆಲ್ಲ ಕೆಟ್ಟೋಗುತ್ತೆ ಅಂತ ಹೇಳ್ತಕ್ಕಂತಹ ದೃಷ್ಟಿಯಿಂದ. ನಿಜ ಅದು, ಯಾವ ಕುರಿತಾಗಿ ನಾವು ಭಾವಿಸ್ತೇವೋ ಆ ಕುರಿತಾದಂತಹ ಎಷ್ಟೋ ವಿಚಾರಗಳು ನಮ್ಮ ತಲೆಯಲ್ಲಿ ಹೊಳೆದು ನಮ್ಮ ತಲೆಯೊಳಗೆ ಇನ್ನಷ್ಟು ಕೆಟ್ಟ ಕೆಟ್ಟ ಭಾವನೆಗಳು ತಾನೇ ತಾನಾಗಿ ಜಾಗೃತವಾಗುವುದಕ್ಕೂ ಕೂಡ ಅದು ಕಾರಣವಾಗಿಬಿಡುತ್ತೆ. ಇಮ್ಯಾಜಿನೇಷನ್ಸ್, ಭಾವನೆಗಳು, ಕಲ್ಪನೆಗಳು, ಕಲ್ಪನಾ ಲೋಕವನ್ನೇ ಮಾಡಿಕೊಂಡು ನಾವು ಅಲ್ಲಿ ಒಳ್ಳೆ ಕಲ್ಪನೆಗಳು ಬರುತ್ತವೆ, ಕೆಟ್ಟ ಕಲ್ಪನೆಗಳು ಬರುತ್ತವೆ. ಕೆಟ್ಟ ಕಲ್ಪನೆಗಳೆಲ್ಲ ಬರೆದು ಕೆಟ್ಟ ಕೆಟ್ಟದನ್ನೆಲ್ಲ ಕೇಳಿದ್ರಿಂದ, ಕೆಟ್ಟ ಕೆಟ್ಟದನ್ನೆಲ್ಲ ಓದಿದ್ರಿಂದ, ಮತ್ತು ಕೆಟ್ಟ ಕೆಟ್ಟದನ್ನೆಲ್ಲ ನೋಡಿದ್ರಿಂದ. ಅದಕ್ಕೋಸ್ಕರವೇ ಭದ್ರಂಕರ್ಣೇ ವಿಷ್ಣುಯಾಮ ದೇವಾಹ. ಓಂ ಭದ್ರಂಕರ್ಣೇ ವಿಷ್ಣುಯಾಮ ದೇವಾಹ ಅಂತನ್ನುವ ಆ ಒಂದು ಮಂತ್ರ ಇದೆಯಲ್ಲ, ಕರ್ಣ ಕಿವಿ ಇತ್ಯಾದಿ ಎಲ್ಲ ಇಂದ್ರಿಗಳು ಕೂಡ ಒಳ್ಳೆಯದನ್ನೇ ನೋಡುವಂತಾಗ್ಲಿ, ಒಳ್ಳೆಯದನ್ನೇ ಕೇಳುವಂತಾಗ್ಲಿ, ಒಳ್ಳೆದನ್ನೇ ಭಾವಿಸುವಂತಾಗ್ಲಿ ಅಂತನ್ನುವ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ರು. ಯಾಕೆ ಅಂತ ಹೇಳಿದ್ರೆ, ಮನಸ್ಸು ಶುದ್ಧವಾಗದೆ ಹೋದ್ರೆ ವೇದಾಂತವೇ ಮೊದಲಾದಂತಹ ಸೂಕ್ಷ್ಮ ತತ್ವಗಳು ನಮಗೆ, ಆ ತತ್ವಗಳ ಅರ್ಥಗಳು ಭಾವನೆಗಳು ನಮ್ಮ ಮನಸ್ಸಿನಲ್ಲಿ ಸ್ಫುರಿಸೋದಿಲ್ಲ. ಎಷ್ಟು ಹೇಳಿಕೊಟ್ಟರೂ ಕೂಡ ಶಬ್ದಾರ್ಥದಲ್ಲೇ ಇದ್ದು ಶಬ್ದ ಮಾಡ್ತೇವೆ ವಿನಃ ಭಾವಾರ್ಥವನ್ನು ಗ್ರಹಿಸಿ ಭಾವಪೂರ್ಣವಾದಂತಹ ಜೀವನವನ್ನು ನಡೆಸಿ ಆನಂದವನ್ನು ಅನುಭವಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಆದ್ರಿಂದ ಈ ಮನಸ್ಸಿನ ಶುದ್ಧತೆಗೆ ಕಾರಣವಾದ ಇಂದ್ರಿಯಗಳನ್ನು ಶುದ್ಧವಾಗಿಡುವಂತಹ ದಿಸೆಯಲ್ಲಿ ಬಹಳಷ್ಟು ಪ್ರಯತ್ನಗಳು ನಡೆದಿವೆ. ಅದಕ್ಕೋಸ್ಕರ ಇಲ್ಲಿ ನಾವು ಅದೇ ಒಂದು ಪಾಠವನ್ನ ಶ್ರೀರಾಮಕೃಷ್ಣ ಅವರಿಗೆ ಹೇಳ್ಕೊಡ್ತಕ್ಕಂಥದ್ರ ಮೂಲಕ ನಾವು ಕಲಿತುಕೊಳ್ಬೇಕಾಗಿದೆ. ಈಗ ನಾವು ಬರಬೇಕು ಎಲ್ಲಿಗೆ, ಭಕ್ತರೆಲ್ಲರೂ ಊಟ ಮಾಡ್ತಾ ಇರುವಾಗ ಪರಮಹಂಸರು ಅವರ ಹತ್ರ ನಿಂತು ಅವರನ್ನು ಆನಂದ ಪಡಿಸ್ತಾ ಇದ್ದಾರೆ ಅಂತ. ಊಟ ಮಾಡ್ತಾ ಇದ್ದಾರೆ, ಊಟ ಮಾಡುವಾಗ ಪರಮಹಂಸರು ಕೂಡ ಅಲ್ಲಿ ನಿಂತಿದ್ದಾರೆ. ಕಾರಣ ಏನು? ಅನ್ನ ಬ್ರಹ್ಮೋಪಾಸನೆ ನಡೀತಾ ಇದೆ. ಅನ್ನಂ ಬ್ರಹ್ಮೇ ದಿವ್ಯ ಜಾನಾತ್ ಅನ್ನಂ ನ ನಿಂದಿ ಅನ್ನಂ ಬಹು ಕುರುವೀತ ಇತ್ಯಾದಿ ಮಂತ್ರಗಳೆಲ್ಲ ಇವೆ ತೈತ್ರಿ ಉಪನಿಷತ್ತಲ್ಲಿ. ಅನ್ನ ಬ್ರಹ್ಮ, ಆದ್ರಿಂದ ಅದನ್ನ ವೃದ್ಧಿಗೊಳಿಸಬೇಕು, ಅದನ್ನ ಸಕಲರಿಗೂ ಹಂಚಬೇಕು, ಅವರಿಗೆ ಉಪಚಾರವಾಗಿ ಕೊಡಬೇಕು. ಅದನ್ನ ಕೊಡುವಾಗಲೂ ಕೂಡ ಸಂತೋಷದಿಂದ ಅವ್ರನ್ನ ಸಂತೋಷ ಪಡಿಸ್ತಾ ಕೊಡಬೇಕು. ಅದನ್ನೆಲ್ಲ ಇಲ್ಲಿ ಶ್ರೀರಾಮಕೃಷ್ಣರು ತಮ್ಮ ನಡತೆಯ ಮೂಲಕ ತೋರಿಸಿಕೊಡ್ತಾ ಇದ್ದಾರೆ. ಭಕ್ತರೆಲ್ಲರೂ ಊಟ ಮಾಡ್ತಾ ಇರುವಾಗ ಪರಮಹಂಸರು ಅವ್ರನ್ನ ಆನಂದ ಪಡಿಸ್ತಾ ಇದ್ದಾರೆ, ಸ್ವತಃ ತಾವು ಕೂಡ ಮಹಾ ಆನಂದದಲ್ಲಿ ಇದ್ದಾರೆ. ನರೇಂದ್ರನೇ ಮೊದಲಾದವರು ಊಟ ಮುಗಿಸಿದ ನಂತರ ಪರಮಹಂಸರ ಕೊಠಡಿಯಲ್ಲಿ ಚಾಪೆಯ ಮೇಲೆ ಕುಳಿತು ವಿಶ್ರಮಿಸಿಕೊಳ್ತಾ ಇದ್ದಾರೆ. ಪರಮಹಂಸರು ಅವರ ಹತ್ರ ಕುಳಿತು ಮಾತುಕತೆ ಆಡ್ತಾ ಇದ್ದಾರೆ. ಆನಂದದ ಕೂಟವೇ ಸೇರಿದಂತಿದೆ. ಮಾತು ಆಡ್ತಾ ಆಡ್ತಾ ಪರಮಹಂಸರು ನರೇಂದ್ರನಿಗೆ ಹೇಳಿದ್ರು, ಉದಯಪನದು ಚಿದಾಕಾಶದಲ್ಲಿ ಪೂರ್ಣ ಇಂದು ಎಂಬ ಹಾಡನ್ನು ಹಾಡು ಅಂತ. ಉದಯಪನದು ಚಿದಾಕಾಶದಲ್ಲಿ ಪೂರ್ಣ ಇಂದು ಪ್ರೇಮದಿಂದು ಹೋಕ್ಕಿ ಹರಿದು ಲೋಕಗಳೇ ನಾಂದು ಉದಯಪನದು ಚಿದಾಕಾಶದಲ್ಲಿ ಪೂರ್ಣ ಇಂದು ಪ್ರೇಮದಿಂದು ಹೋಕ್ಕಿ ಹರಿದು ಲೋಕಗಳೇ ನಾಂದು ಲೋಕಗಳೇ ನಾಂದು ಪ್ರೇಮ ಸಿಂಧು ಉಕ್ಕಿ ಹರಿದು ಲೋಕಗಳೇ ನಾಂದು. ನಾಂದು ಅಂದ್ರೆ ಒದ್ದೆಯಾಗಿ ಅಂತ ಅರ್ಥ, ಆರ್ದ್ರವಾಗುವುದು. ಲೋಕಗಳು, ಮೂರು ಲೋಕಗಳು ಮುಖ್ಯವಾಗಿ ಇವೆ, ಸ್ವರ್ಗ ಮತ್ತು ಪಾತಾಳ, ಅಥವಾ ಏಳು ಊರ್ಧ್ವ ಲೋಕಗಳಿವೆ. ಆ ಎಲ್ಲ ಲೋಕಗಳು ಕೂಡ ಭಗವಂತನ ಆವಿರ್ಭಾವದಿಂದಾಗಿ ಪ್ರೇಮದ ಪೂರವೇ ಹರಿದು ಅವೆಲ್ಲವೂ ಪ್ರೇಮದಿಂದಲೇ ಆರ್ದ್ರವಾಗಿವೆ ಅಂತನ್ನುವ ಅರ್ಥ. ಉದಯಪನದು ಚಿದಾಕಾಶದಲ್ಲಿ ಪೂರ್ಣ ಇಂದು, ಇಂದು ಅಂದ್ರೆ ಚಂದ್ರ, ಪೂರ್ಣ ಚಂದ್ರ ಉದಯಿಸ್ತಾ ಇದ್ದಾನೆ ಚಿದಾಕಾಶದಲ್ಲಿ. ಚಿದಾಕಾಶ ಅಂದ್ರೆ ಯಾವುದಪ್ಪ? ಅದು ಸಹಸ್ರಾರದಲ್ಲಿ, ಸಹಸ್ರದಳ ಕಮಲದಲ್ಲಿ ಇರುವಂತಹ ಸೂಕ್ಷ್ಮಾತಿ ಸೂಕ್ಷ್ಮವಾದಂತಹ ಜ್ಞಾನಮಯವಾದ ಆಕಾಶ ಅದು ಚಿದಾಕಾಶ. ಚಿತ್ ಅಂದ್ರೆ ಜ್ಞಾನ, ಚಿದಾಕಾಶ ಅಂದ್ರೆ ಜ್ಞಾನಮಯವಾದ ಆಕಾಶ, ಚೈತನ್ಯಮಯವಾದ ಆಕಾಶ. ಈ ಆಕಾಶಕ್ಕೂ ಆ ಆಕಾಶಕ್ಕೂ ಯಾವುದೇ ಬಗೆಯ ಹೋಲಿಕೆಯೂ ಇಲ್ಲ. ಅಂತಹ ಒಂದು ದಿವ್ಯಾಕಾಶದಲ್ಲಿ ಪೂರ್ಣಚಂದ್ರ ಉದಯಿಸ್ತಾ ಇದ್ದಾನೆ. ಯಾವನವನು? ಸಾಕ್ಷಾತ್ ಪರಮಾತ್ಮ. ಪರಮಾತ್ಮನ ಒಂದು ವಿಶೇಷವಾದ ಆವಿರ್ಭಾವ. ಪ್ರೇಮ ಸಿಂಧು ಉಕ್ಕಿ ಹರಿದು ಲೋಕಗಳೇ ನಾಂದು. ಲೋಕಗಳೆಲ್ಲವೂ ಕೂಡ ಆ ಪ್ರೇಮದ ರಸದಿಂದ ಆರ್ದ್ರಗೊಂಡಿವೆ ಅಂತನ್ನುವ ಹಾಡನ್ನ ಈಗ ನರೇಂದ್ರ ಹಾಡ್ತಾ ಇದ್ದಾನೆ. ಉದಯಿಪನ ದೊಚಿದಾಕಾಶದಲ್ಲಿ ಪೂರ್ಣ ಇಂದು ಪ್ರೇಮ ಸಿಂಧು ಉಕ್ಕಿ ಹರಿದು ಲೋಕಗಳೇ ನಾಂದು. ಪ್ರೇಮ ಸಿಂಧು ಉಕ್ಕಿ ಹರಿದು ಲೋಕಗಳೇ ನಾಂದು. ಉದಯಿಪನದು ಚಿದಾಕಾಶದಲ್ಲಿ ಪೂರ್ಣ ಇಂದು ಪ್ರೇಮ ಸಿಂಧು ಉಕ್ಕಿ ಹರಿದು ಲೋಕಗಳೇ ನಾಂದು. ಉದಯಿಪನದು ಚಿದಾಕಾಶದಲ್ಲಿ ಪೂರ್ಣ ಇಂದು ಪ್ರೇಮ ಸಿಂಧು ಉಕ್ಕಿ ಹರಿದು ಲೋಕಗಳೇ ನಾಂದು. ಇಲ್ಲಿಗೆ ಇಂದಿನ ಉಪನ್ಯಾಸ ಮುಗಿಯುತ್ತದೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್ ಹರಿಃ ಓಂ ತತ್ಸತ್.